ಮಹಿಳೆ ಈಗ ಸ್ವಸಹಾಯ ಸಂಘಕ್ಕೆ ಸೇರ್ಕೊಂಡ್ರೆ ಏನೆಲ್ಲ ಅನುಕೂಲಗಳು ಪಡ್ಕೋಬಹುದು, ಏನೆಲ್ಲ ಅವಕಾಶಗಳಿದ್ದಾವೆ? ಸರ್, ಫಸ್ಟು ಸಂಘಕ್ಕೆ ಮೆಂಬರ್ ಸೇರ್ಕೋಬೇಕು ಸರ್. ಅವರು ಸೇರ್ಕೊಂಡಾದ್ಮೇಲೆ 3 ತಿಂಗಳ ತನಕ ಅವರಿಗೆ ಉಳಿತಾಯ ಮಾಡೋದಕ್ಕೆ ಹೇಳ್ತಾರೆ ಸರ್. ಅವ್ರು 3 ತಿಂಗಳು ಉಳಿತಾಯ ಕಟ್ಟಬೇಕು. ಮತ್ತೆ ಹಳೆ ಸಂಘಕ್ಕೆ ಸೇರ್ಕೊಂಡ್ರೆ ಆ ಹಳೆ ಮೆಂಬರ್ದು ಎಷ್ಟು ಉಳಿತಾಯ ಇರುತ್ತೋ ಅಷ್ಟು ಉಳಿತಾಯ ಇವ್ರು ಕಟ್ಕೋಬೇಕು 3 ತಿಂಗಳೊಳಗೆ. ಆಮೇಲೆ ಅವ್ರಿಗೆ ಅದಾದ್ಮೇಲೆ ಲೋನ್ ಅವ್ರಿಗೆ ಅವಶ್ಯಕತೆ ಇತ್ತು ಅಂತಂದ್ರೆ 35,000 ರೂಪಾಯಿ ತನಕ ಅವ್ರಿಗೆ ಲೋನ್ ಕೊಡ್ತಾರೆ. ಅದನ್ನ ಕಟ್ಟಿ ಅವ್ರು ಯಾವ ತರ ಕಟ್ತಾರೆ ನೋಡಿ, ಆಮೇಲೆ ಜಾಸ್ತಿ ಲೋನ್ ಕೊಡ್ತಾರೆ. ಹಂಗೆ 1 ಲಕ್ಷದ ತನಕ ಅವರಿಗೆ ಯಾವುದೇ ಶೂರಿಟಿ ಇಲ್ದಂಗೆ ಲೋನ್ ಕೊಡ್ತಾರೆ ಸರ್ ಅವರಿಗೆ. ಆಮೇಲೆ ಕಡಿಮೆ ಬಡ್ಡಿ ಕೇವಲ 1 ಲಕ್ಷಕ್ಕೆ 1 ವರ್ಷಕ್ಕೆ 6,992 ರೂಪಾಯಿ. ಮತ್ತೆ ಕಟ್ ಇಂಟ್ರೆಸ್ಟ್ ಸರ್, 1 ವರ್ಷಕ್ಕೆ ನಾವು ತಾಂತಿದ್ರೆ 2,140 ರೂಪಾಯಿ ಬರುತ್ತೆ. ಅದೇ ನೀವು 2,140 ಕಟ್ಟ ಬದಲು 2,500 ಕಟ್ಕೊಂತ ಹೋದ್ರೆ ನಿಮಗೆ ಅಷ್ಟೂ ಬಡ್ಡಿ ಬರಲ್ಲ ಸರ್, ಕಡಿಮೆ ಬರುತ್ತೆ. ಕೇವಲ ಬಡ್ಡಿ ಬರೋದು 1 ವರ್ಷಕ್ಕೆ 1 ಲಕ್ಷಕ್ಕೆ 6,992 ರೂಪಾಯಿ ಮಾತ್ರ, ಅಷ್ಟೇ ಬಡ್ಡಿ ಬರೋದು, ಜಾಸ್ತಿ ಬಡ್ಡಿ ಬರೋದಿಲ್ಲ. ನಾನು ಮತ್ತೆ ನಾನು ವಾರದ ಕಂತು ನೀನು ಜಾಸ್ತಿ ಕಟ್ತೀನಿ, ಅವ್ರು ಹೇಳಿರೋ ಕಂತಿನಕಿನ್ನ ನಾನು ಜಾಸ್ತಿ ಕಟ್ತೀನಿ ಅಂದ್ರೆ ನಮಗೆ ಇನ್ನೂ ಬಡ್ಡಿ ಉಳಿಯುತ್ತೆ. ಆದ್ರೆ ನಾ ಯಾವಾಗ ಬಡ್ಡಿ ಜಾಸ್ತಿ ಆಗುತ್ತೆ ಅಂದ್ರೆ ಅವರು ನನಗೆ 1 ವರ್ಷಕ್ಕೆ ಟೈಮ್ ಕೊಟ್ಟಾಗ ನಾನು 2,150 ರೂಪಾಯಿ ಕಟ್ಟ ಬದಲು ನನ್ನ ಹತ್ರ 1,000 ಇರೋದು, ನಾನು 500 ರೂಪಾಯಿ ಇರೋದು ಅಂತಂದು ನಾನು ಕಡಿಮೆ ಕಂತ್ ಕಟ್ಟಿದ್ರೆ ಆಟೋಮೆಟಿಕ್ ಬಡ್ಡಿ ಬಂದೇ ಬರುತ್ತೆ. ಅವ್ರನ್ನ ನೀವು 1 ವರ್ಷಕ್ಕೆ ಬರ್ಸಿದ್ರೆ ಅಂದ್ರೆ 1 ವರ್ಷಕ್ಕೆ ಕೆಪಾಸಿಟಿ ನಿಮ್ಗೆ ಎಷ್ಟಿದೆ ಅಷ್ಟು ಕಟ್ರಿ, ಅಷ್ಟೇ ಬಡ್ಡಿ ತಾಂತಾರೆ ಸರ್. ಅದು ಬಿಟ್ಟು ಹೆಚ್ಚುವರಿ ಬಡ್ಡಿ ಹೋಗೋದೇ ಇಲ್ಲ ಸರ್, ಶುದ್ಧ ಸುಳ್ಳೋದು ಬಡ್ಡಿ ಜಾಸ್ತಿ ಅಂತ ಹೇಳೋದು. ಈಗ ಎಷ್ಟು ಜನ ಮಹಿಳೆಯರು ಸೇರ್ಕೊಂಡು ಗುಂಪು ಅಥವಾ ಸಂಘಗಳು ಮಾಡ್ಬೇಕು ಸರ್? ಅದರಲ್ಲಿ 3 ತರ ಸಂಘ ಇದೆ ಸರ್. ಒಂದು SHG ಅಂತ ಸಂಘ ಬರುತ್ತೆ, ಅದರಲ್ಲಿ ಮಹಿಳೆಯರು 10 ರಿಂದ 12 ಜನ ಸೇರ್ಕೊಂಡು ಒಂದು ಹೊಸ ಗುಂಪು ಮಾಡ್ಕೊಂತಾರೆ. ಆಮೇಲೆ PBG ಇದೆ ಸರ್, ಅದು ಗಂಡ್ಮಕ್ಳು ಸಂಘ ಸರ್. ಈ ಮೊದ್ಲು ಹಳ್ಳಿ ಕಡೆ ಎಲ್ಲ ಇರ್ತಿತ್ತು, ಸಿಟಿ ಒಳಗೆ ಇರ್ತಾ ಇರ್ಲಿಲ್ಲ. ಈಗ ಒಂದು 4 ವರ್ಷದಿಂದ ಸಿಟಿ ಒಳಗೆ ಶುರುವಾಗಿದೆ. ಗಂಡ್ಮಕ್ಳು ಅವ್ರು ಹೆಣ್ಮಕ್ಳು ತರನೇ, ಹೌದು, ಹೆಣ್ಮಕ್ಳು ತರನೇ ಅವರು ಕುತ್ಕೊಂತಾರ. ಅವ ಅಂದ್ರೆ ಮೊದ್ಲು ಶುರುವಾಗಿದ್ದು ಬೆಳ್ತಂಗಡಿ ಕಡೆಗೆ, ಅಂದ್ರೆ ಒಬ್ರು ಮನೆಯಿಂದ ಒಬ್ರಿಗ್ ಮನೆಗೆ ಹೋಗಿ ಕೆಲಸ ಮಾಡೋದಕ್ಕೆ. ಈಗ ಆಳುಗಳು ಕಡಿಮೆ ಇರ್ತಿದ್ರು, ಇವಾಗ ಒಂದು 4-5 ಜನ ಸಂಘದಲ್ಲಿ ಮಾಡ್ಕೊಂಡು ನಿಮ್ ಮನೆ ಕೆಲಸ ಇತ್ತು ಅಂದ್ರೆ ಆ 4-5 ಜನ ಬಂದು ನಿಮ್ ಮನೇಲಿ ಕೆಲಸ ಮಾಡ್ಬೇಕು. ಅಂದ್ರೆ ಕೂಲಿ ಕೊಡ್ತಿರ್ಲಿಲ್ಲ ಅವ್ರಿಗೆ, ಮುಯ್ ಹೇಳ್ತಾರ. ಅವ ಇನ್ನೊಬ್ರು ಮನೆ ಕೆಲಸ ಇತ್ತು ಅಂದ್ರೆ ಅವ್ರ 6 ಜನ ಹೋಗಿ ಅಲ್ಲಿ ಕೆಲಸ ಮಾಡ್ಬೇಕಾಯ್ತು. ಅದೇ ತರ ಸಂಘ ಶುರುವಾಗಿದ್ದು ಈಗ ಸಿಟಿ ಒಳಗೆ ಬಂದಿದೆ. ಈಗ ಸುಮಾರು 5 ವರ್ಷದ ಕೆಳಗಿಲ್ ದುರ್ಗದಲ್ಲಿ ಬಂದಿದೆ ಗಂಡ್ಮಕ್ಳು ಸಂಘ. ಅವರು ಹೆಣ್ಮಕ್ಳ ತರನೇ ಚೆನ್ನಾಗಿ ಸಂಘ ನಡ್ಸ್ಕೊಂಡು ಅವರು ಹೆಣ್ಮಕ್ಳ ತರನೇ ಕುತ್ಕೊಂತಾರೆ. ಅವರು ಸಂಘ ಮಾಡ್ತಾರೆ, ಅವರು ಉಳಿತಾಯ ಮಾಡ್ತಾರೆ, ಅವರು ಸಾಲ ತಾಂತಾರೆ, ಅವರು ಚೆನ್ನಾಗಿ ಕಟ್ಕೊಂಡು ಹೋಗ್ತಿದಾರೆ ಸರ್. ಮತ್ತೆ ಇನ್ನೊಂದು ಸಂಘ, ಇನ್ನೊಂದು JLG ಸಂಘ ಅಂತ ಹೇಳಿ ಸರ್. 5 ರಿಂದ 6 ಜನ ಸೇರ್ಕೊಂಡು ಸಂಘ ಮಾಡ್ತಾರೆ. ಅದು ಅವರಿಗೆ ನಾವು ಜಾಸ್ತಿ ಜನ ಸೇರ್ಸಕ್ ಆಗಲ್ಲ ನಮ್ಗೆ, ಆಮೇಲೆ ನಮ್ಗೆ ಇಷ್ಟೇ ಜನ ಸಾಕು, ನಾವು ಬೇರೆದನ್ನೆಲ್ಲ ತಲೆ ಕೆಡಿಸ್ಕೊಳೋದಿಲ್ಲ ಅಂತಂದ್ರೆ ಅವರು ಮಾಡ್ಬೋದು ಸರ್. ಅದರಲ್ಲಿ ಅವರಿಗೆ DP ಕಡಿಮೆ ಇರುತ್ತೆ, ಅಂದ್ರೆ ಬ್ಯಾಂಕಿಂದ ಅವ್ರಿಗೆ ಹಾಕೋ ಅಮೌಂಟ್ ಕಡಿಮೆ ಇರುತ್ತೆ, ಒಂದು 10 ಲಕ್ಷ ಅಷ್ಟೇ ಇರುತ್ತೆ. ಅವ್ರ 10 ಲಕ್ಷದಲ್ಲೇ ಟರ್ನ್ ಓವರ್ ಮಾಡ್ಕೊಂತ ಇರ್ಬೇಕು. ಅದೇ ನೀವು SHG ಸಂಘ ಮಾಡಿದ್ರೆ 25 ಲಕ್ಷ ತನಕ ಇರುತ್ತೆ. ನೀವು ಎಷ್ಟಾದ್ರೂ ನೀವು ಸಾಲ ತಗೊಂಡು ಟರ್ನ್ ಓವರ್ ಮಾಡ್ಕೊಂತ ಹೋಗ್ಬೋದು, ಆದ್ರೆ ಅದಕ್ಕೆ ಸ್ವಲ್ಪ ಫೆಸಿಲಿಟಿ ಕಡಿಮೆ ಇರುತ್ತೆ ಸರ್. ಇದ್ರದ್ದು ಪರವಾಗಿಲ್ಲ, ನಾವು ನಮಗೆ ಸಾಕು ಇಷ್ಟೇ ಅನ್ನೋರು 6 ರಿಂದ 7 ಜನ ಇಲ್ಲ 5 ರಿಂದ 6 ಜನ ಇರೋದು ಆ ಸಂಘ ಮಾಡ್ಕೊತಾರೆ. ಈಗ 10 ರಿಂದ 12 ಜನ SHG ಸಂಘದಲ್ಲಿ ಮಾಡಬಹುದು ಅಂತ ಹೇಳಿದ್ರೆ, ಈಗ ಒಂದ್ ಪಕ್ಷ ಒಂದು 15-16 ಜನ ಇದ್ರಪ್ಪ, ಅವಾಗ ಹೆಂಗ್ ಮಾಡ್ಬೇಕು? ಮಾಡ್ಬೋದು ಸರ್, ಏನ್ ತೊಂದರೆ ಇಲ್ಲ. ಇಲ್ಲ ಅವರು ಇನ್ನೊಂದು 5-6 ಜನ ಸೇರ್ಕೊಂಡು ಇನ್ನೊಂದು ಗುಂಪು ಬೇರೆ ಮಾಡ್ಕೋಬಹುದು. ಒಂದ್ 10 ಜನದ ಗುಂಪು ಮಾಡ್ಕೊಂಡು ಇನ್ನೊಂದ್ 5-6 ಜನ ಸೇರ್ಕೊಂಡು ಗುಂಪು ಮಾಡ್ಕೋಬಹುದು. ಇಲ್ಲ ಅದ್ರಲ್ಲಿ ಮತ್ತೆ 63 ವರ್ಷದ ತನಕ ಇರುತ್ತೆ ಸರ್. ಮತ್ತೆ 63 ವರ್ಷದ ತನಕ ಇದ್ದವ್ರನ್ನ ತೆಗಿತಾರೆ, 18 ರಿಂದ 63 ತನಕ ಇರುತ್ತೆ. 63 ಆದ್ಮೇಲೆ ತೆಗಿತಾರೆ, ಹಂಗಾಗಿ ಅವ್ರ ಜನ ಕಡಿಮೆ ಆಗ್ತಾರೆ. ಇರ್ಲಿ, ನಮ್ಗೆ 11-13 ಜನ ಇರ್ಲಿ ನಾವು ಅನ್ನೋರು ಅವ್ರು ಮಾಡ್ಕೋಬಹುದು ಸರ್, ಏನ್ ತೊಂದರೆ ಇಲ್ಲ. ಅದಷ್ಟೇ 25 ಲಕ್ಷನೇ DP ಇರುತ್ತೆ. ಅವರೇನು ಯಾವಾಗ್ಲೂ ಸಾಲ ತಗೊಳಲ್ಲ ಸರ್, ಇದ್ದೇ ಇರುತ್ತೆ. ಒಬ್ರು ಆದ್ಮೇಲೆ ಒಬ್ರು ಕಟ್ತಾರೆ ಇರ್ತಾರೆ, ವಾರ ಕಂತ್ ಕಟ್ತಿರ್ತಾರೆ, ಅದು ಟರ್ನ್ ಓವರ್ ಆಗ್ತಾ ಇರುತ್ತೆ. ಅಂದ್ರೆ ಒಳ್ಳೆ ಸಂಘ, ಚೆನ್ನಾಗಿರೋ ಸಂಘ ಅಂತಂದ್ರೆ 12-13 ಜನ ಇರೋದು ಒಳ್ಳೆ ಸಂಘ. ಈಗ ಒಂದು ಗ್ರಾಮದಲ್ಲಿ ಇಷ್ಟೇ ಸಂಘಗಳು ಆಗ್ಬೇಕು ಅಂತ ಏನಾದ್ರೂ ಒಂದು ಕಂಡೀಷನ್ ಇರುತ್ತೆ? ನಾವು ಮಹಿಳೆಯರು ಎಷ್ಟು ಜನ ಇದ್ರು ನಾವು ಒಂದು 10-12 ಜನ ಸೇರ್ಕೊಂಡು ಎಷ್ಟು ಬೇಕಾದ್ರೂ ಸಂಘ? ಇಲ್ಲ ಸರ್, ಎಲ್ಲ ನಮ್ಮ ರೋಡಲ್ಲಿ ಸಂಘ ಇದೆ. ಇದ್ರೊಳಗೆ ಇಷ್ಟೇ ಲಿಮಿಟ್ ಅಂತ ಏನಿಲ್ಲ. 10 ಜನ ಎಲ್ಲಿ ಸೇರ್ಕೊಂಡು ಸಂಘ ಮಾಡ್ತಾರೋ ಅಲ್ಲಿಗೆ ಸಂಘ ನಡೆಯುತ್ತೆ. ಈ ಏರಿಯಾದಲ್ಲಿ ಇಷ್ಟೇ ಇರ್ಬೇಕು ಅಷ್ಟೇ ಇರ್ಬೇಕು ಅಂತ ಎಂತದೂ ಇಲ್ಲ ಸರ್. ಇನ್ನ ನಾವಿನ್ನ ಜನ, ಈಗ ನಮ್ಗೆ ಇದೆ ಜನನ ಇಲ್ಲ ಸೇರ್ಸಕ್ಕೆ ಏರಿಯಾಗಳಲ್ಲಿ. ನಾವೀಗ ಒಬ್ರಿಬ್ರು ಸೇರ್ಪಡೆ ಮಾಡ್ಬೇಕು ಸಂಘದಲ್ಲಿ ಅಂದ್ರೆ ಜನನೇ ಇಲ್ಲ. ಆಲ್ರೆಡಿ ಎಲ್ಲಾ ಧರ್ಮಸ್ಥಳ ಸಂಘಕ್ಕೆ ಸೇರ್ಬಿಟ್ಟಿದ್ದಾರೆ. ನಾವಲ್ಲೇ ಸೇರಿದ್ವಿ ಮೇಡಮ್, ಸೇರಿದ್ವಿ ಮೇಡಮ್ ಅಂತಾರೆ ಹೊರತಾಗ ಯಾರನ್ನು ಜನನೇ ಇಲ್ಲ ನಮ್ಗೆ ಸಂಘ. ಈಗ ನಮಗೆ ಟಾರ್ಗೆಟ್ ಕೊಡ್ತಿದ್ರು ಸರ್, 5 ಸಂಘ ಮಾಡ್ಬೇಕು ಅಂತ. ಮೊದ್ಲೆಲ್ಲ ನಾವು 5 ಸಂಘ 6 ಸಂಘ ಮಾಡ್ತಾ ಇದ್ವಿ. ಇವಾಗ ಸಂಘನೇ ಇಲ್ಲ ಜನ ಮಾಡೋದಕ್ಕೆ. ಹಂಗಾಗಿ ಕಡಿಮೆ ಇರೋಂಥ ಸಂಘಗಳಿಗೆ ಜನ ಸೇರಿಸಿ ಅವರು ಅಂದ್ರೆ ಈಗ 8 ಜನ 10 ಜನ ಬಿಟ್ಟೋಗಿರ್ತಾರಲ್ವಾ, 8 ಜನ 9 ಜನ ಇರ್ತಾರೆ, ಆ ಸಂಘಕ್ಕೊಂದು 3 ಜನ ಸೇರಿಸ್ರಿ. ಮತ್ತೀಗ 5-6 ಜನ ಸಂಘ ಇರ್ತಾರೆ, ಆ ಸಂಘನ 10 ಜನ ಮಾಡ್ರಿ. ಈಗ ನಾವು 5-6 ಜನ ಸಂಘ ಅಂತ ಹೇಳಿದ್ನಲ್ಲ, ಜೆ ಎಲ್ ಜಿ ಸಂಘ, ಅದಕ್ಕೆ ಬೇಕಾದ್ರೆ ನೀವು ಇನ್ನ 4 ಜನ ಸೇರಿಸಿ 10 ಜನ ಸಂಘ ಮಾಡ್ರಿ, ಅದು ಒಳ್ಳೆ ಪ್ರಬುದ್ಧ ಸಂಘ ಮಾಡ್ರಿ, ಆ ತರ ನಮ್ಗೀಗ ಹೇಳಿದಾರೆ ಸರ್. ನಾವು ಆ ತರನು ಮಾಡಬಹುದು. ಮೇಡಮ್, ಈಗ ಮಹಿಳೆಯರು ಒಂದು 10-12 ಜನ ಸೇರಿ ಒಂದು ಸಂಘ ಮಾಡ್ಕೊಂಡ್ರು ಅಂದ್ಕೊಳ್ಳಿ, ಅವ್ರಿಗೆ ಅದರಿಂದ ಏನೇನು ಉಪಯೋಗ ಆಗುತ್ತೆ, ಮತ್ತೆ ಏನೇನು ಕಲಿತಾರೆ ಹೆಣ್ಮಕ್ಳಿಗೆ? ಸಾಕಷ್ಟು ಜನ ಮಹಿಳೆಯರು ಹೊರಗಡೆ ಹೋಗೋದನ್ನೇ ಕಷ್ಟ, ಮತ್ತೆ ಎಷ್ಟು ದಿವಸಕ್ಕೊಮ್ಮೆ ಸಭೆ ಆಗುತ್ತೆ, ಎಷ್ಟೆಷ್ಟು ಉಳಿತಾಯ ಮಾಡ್ಬೇಕಾಗತ್ತೆ ಸರ್? ಅವ್ರಿಗೆ ಈಗ 10 ಜನ ಒಂದು ಸಂಘ ಮಾಡಿದಾರಂದ್ರೆ ಇಂಥ ಟೈಮು, ಇಂಥ ಡೇಟು, ಇಂಥ ದಿನ ಅಂತ ಹೇಳಿರ್ತೀವಿ. ಅಂದ್ರೆ ಅವರು ಈಗ ಸೋಮವಾರ ನಾವು ವಾರ ನಮ್ಗೆ ಸೋಮವಾರ ಫ್ರೀ ಇರ್ತೀವಿ ನಾವು, ಅವ್ರನ್ನೇ ಕೇಳಿ ಸಂಘ ಮಾಡೋದು ಸರ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಸೋಮವಾರ ಎಲ್ಲರೂ ಫ್ರೀ ಇರ್ತೀವಿ ಮೇಡಮ್, ನಾವು ಸೋಮವಾರ ಸಿಗ್ತೀವಿ, ಇಂಥ ಟೈಮಲ್ಲಿ 5 ಗಂಟೆಗೆ ನಾವೆಲ್ಲ ಸೇರ್ಕೊಂತೀವಿ ಅಂತಂದಂತ ಅವ್ರ ಟೈಮು ಡೇಟ್ ಅವರೇ ಕೊಟ್ಟಿರ್ತಾರೆ. ನಾವು ಆ ಟೈಮಲ್ಲಿ ಹೇಳ್ತೀವಿ ಅವ್ರಿಗೆ ಇವತ್ತು ನೀವು ಸಭೆ ಸೇರ್ಬೇಕು ಅಂತ. ಅವರು ಸಭೆ ಸೇರ್ತಾರೆ ಸರ್. ಸಭೆ ಸೇರೋದ್ರಿಂದ ಒಂದು ಅವರಿಗೆ ಕ್ಲೀನ್ಲೆಸ್ ಇರುತ್ತೆ, ಅಂದರೆ ಮನೇಲಿ ನೈಟಿಗಳು ಹಾಕೊಂಡು ಮನೆಗೆ ಹೆಂಗೆಂಗೋ ಇರ್ತಾರೆ, ಅಲ್ಲಿ ನಾನು ಸಭೆಗೆ ಬರ್ತೀನಿ ಅಂತಂದ್ರೆ ನೀಟಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಚೆನ್ನಾಗಿ ಬರ್ತಾರೆ. ಆಮೇಲೆ ಅಲ್ಲಿ ಬಂದು ಒಬ್ರಿಗೊಬ್ರು ಮಾತಾಡ್ಕೊಂತಾರೆ, ಅವ್ರ ಕಷ್ಟ ಏನು, ಇವ್ರ ಕಷ್ಟ ಏನು, ಅಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಯಾರು ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಈಗ ಪರಿಚಯ ಆಗಿದ್ದವರೆಲ್ಲ ಅಲ್ಲಿ ಪರಿಚಯ ಆಗ್ತಾರೆ, ಹತ್ತು ಜನ ನನ್ನ ಬದಲಾವಣೆ ಆಗುತ್ತೆ. ಅವ್ರು ಅವ್ರಿಗೆ ಈಗ ಏನೋ ಒಂದು ಸಮಾಧಾನ, ಮನೇಲಿ ಕುಂತು ಸುಮ್ಮನೆ ಒಬ್ಬರೇ ಕುಂತಿರೋದಕ್ಕಿಂತ ಅಲ್ಲ ಅದು ಹೋಗಿ 10 ಜನ ನಡುವೆ ಕುಂತಿರೋದಕ್ಕಿಂತ ಸ್ವಲ್ಪ ಅವರಿಗೆ ಮನಸ್ಸಿಗೆ ಸಮಾಧಾನನೂ ಆಗುತ್ತೆ. ಒಂದು 3/4 ಗಂಟೆ ಟೈಮ್ ಕೊಟ್ಟರೆ ಸಾಕು ಸರ್. ಮತ್ತೆ ಆ ಗುಂಪು ಸೇರಾದ್ಮೇಲೆ ಒಬ್ಬೊಬ್ಬರಿಗೆ 20-20 ರೂಪಾಯಿ ಉಳಿತಾಯ ಮಾಡೋಕೆ ಹೇಳ್ತೀವಿ ಸರ್. ಒಬ್ಬೊಬ್ಬರು 20-20 ರೂಪಾಯಿ ಉಳಿತಾಯ ಮಾಡ್ತಾರೆ. ಮತ್ತೆ ಸಾಲದ ಎಷ್ಟೆಷ್ಟು ತಾಂಡಿರ್ತಾರೋ ಅವ್ರವ್ರ ಕಂತಿನ ಮೇಲೆ ಅವ್ರು ಕಟ್ತಾರೆ. ಈಗ 1 ಲಕ್ಷ ತಾಂಡಿರೋರು ನಾನು 3 ವರ್ಷಕ್ಕೆ ಬರ್ಸ್ತೀನಿ ಅಂದ್ರೆ 830 ರೂಪಾಯಿ 20 ರೂಪಾಯಿ ಉಳಿತಾಯ ಕಟ್ತಾರೆ. ಈಗ 2 ವರ್ಷಕ್ಕೆ ನಾನು ಬರ್ಸಿದ್ದೀನಿ ಅಂದ್ರೆ 1200 ರೂಪಾಯಿ 20 ರೂಪಾಯಿ ಕಟ್ತಾರೆ. ಅವ್ರು ಎಷ್ಟು ವರ್ಷಕ್ಕೆ ಬರ್ಸಿರ್ತಾರೋ ಕೆಪಾಸಿಟಿ ಆದ್ರೂ ಆ ಬುಕ್ ಎಲ್ಲ ಬರೆದು ಅವ್ರು ರೆಡಿ ಮಾಡಿ ಅಂದ್ರೆ ಅಲ್ಲೇ ಕಲೆಕ್ಷನ್ ಮಾಡ್ತಾರೆ ಸರ್. ಒಂದೊಂದು ಸಂಘಗಳು ಏನ್ ಮಾಡ್ತಾರೆ, ನಾವು ಮತ್ತೆ 2-2 ಸಲ ಸೇರ್ಬಾರ್ದು, ನೀವು ಒಂದ್ ಸಲ ಸೇರಿದ್ಮೇಲೆ ಎಲ್ಲ ಮುಗಿಬೇಕಲ್ಲಿ, ಬರ್ಬೇಕು, ಸಭೆ ಮಾಡ್ಬೇಕು, ನೀವ್ ಆಮೇಲೆ ಅಲ್ಲಿ ದುಡ್ಡು ಕಟ್ಬೇಕು ಅವತ್ತೆ ಸಾಲ ತಾಂಡು. ಯಾರು ಆ ವಾರ ಪ್ರತಿ ವಾರ ಒಬ್ಬೊಬ್ರು ಕಲೆಕ್ಷನ್ ಹೋಗಿ ಕಟ್ ಬರ್ಬೇಕು, ಅಂದ್ರೆ ನೀವೇ ಹೋಗ್ಬಾರ್ದು, ಸೀರಿಯಲ್ ಪ್ರಕಾರ ಒಬ್ರು ಹೋಗ್ಬೇಕು, ಅವ್ರ ಕಡೆ ಬುಕ್ಕು ದುಡ್ಡು ಜವಾಬ್ದಾರಿ ಅವ್ರಿಗೆ ವಹಿಸ್ಬೇಕು. ನೀವು ಗುರುವಾರ ಕಲೆಕ್ಷನ್ಗೆ ಹೋಗಿ ಬೆಳಿಗ್ಗೆ 6-7 ಗಂಟೆ ಒಳಗೆ ಕಲೆಕ್ಷನ್ಗೂ ಕಟ್ ಬಂದ್ಬಿಡ್ಬೇಕು ಅಂತೇಳಿ ಅವ್ರಿಗೆ ಹೇಳ್ತಾರೆ ಸರ್. ಅದು ಒಂದಾಯ್ತು ಸರ್. ಅಲ್ಲಿ ಉಳಿತಾಯ ಒಂದಾಯ್ತು ಅವರಿಗೆ, ಮಹಿಳೆಯರಿಗೆ ಅಲ್ಲಿ ಉಳಿತಾಯ ಒಂದಾಯ್ತು, ಮತ್ತೆ ಜನ ಬಳಕೆ ಒಂದಾಯ್ತು, ಮತ್ತೆ ಮಕ್ಕಳ ಎಜುಕೇಶನ್ ಇದೆ ಸರ್ ಅಲ್ಲಿ. ಅವರಿಗೆ ಒಂದು SLC ಮತ್ತೆ PUC ಪಾಸ್ ಆಗಿರೋರಿಗೆ, ಅವರಿಗೆ ಟೆಕ್ನಿಕಲ್ ಕೋರ್ಸ್ ಓದ್ತಾ ಇರೋಂಥ ಮಕ್ಕಳಿಗೆ 75% ಮಾರ್ಕ್ಸ್ ತೆಗ್ದಿರೋರ್ಗಾಗ್ಲಿ, ಅವರಿಗೆ ಪ್ರತಿಯೊಬ್ಬರಿಗೂ ಸುಜ್ಞಾನ ನಿಧಿ ಅಂತೇಳಿ ಸ್ಕಾಲರ್ ಕೊಡ್ತಾರೆ ಸರ್. ಬೇರೆ ತಂದೆ ತಾಯಿನ ಕೇಳಂಗಿಲ್ಲ, ಅವ್ರ ಅಕೌಂಟ್ಗೆ, ಸ್ಟೂಡೆಂಟ್ ಅಕೌಂಟ್ಗೆ ನೇರವಾಗಿ ಹೋಗುತ್ತೆ. ಅವ್ರ ಅಕೌಂಟಲ್ಲಿ ಅವ್ರಿಗೊಂದು ಎಕ್ಸಸೈಸ್ಗಾಗಲಿ, ಪೆನ್ನಿಗಾಗಲಿ, ಬರೀ 700 ರೂಪಾಯಿ ಬರಲಿ ಆ ತಿಂಗಳಲ್ಲಿ, 700 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ, ಅವ್ರ ಖರ್ಚಿಗಾಯ್ತು. ಯಾವ ಸಂಘದವರು ಕೊಡಲ್ಲ ಸರ್ ಈ ಸುಜ್ಞಾನ ನಿಧಿನ, ಅದು ಕೊಡ್ತಾರೆ. ಮತ್ತೆ ಸಂಘದಲ್ಲಿ ಆರೋಗ್ಯ ರಕ್ಷಾ ಮತ್ತೆ ಸಂಪೂರ್ಣ ಸುರಕ್ಷಾ ಅಂತೇಳಿ ಒಂದು ಆರೋಗ್ಯ ವಿಮೆ ಮಾಡಿಸ್ತಾರೆ ಸರ್. ಆರೋಗ್ಯ ರಕ್ಷಾದಲ್ಲಿ ಒಬ್ಬರಿಗೆ 10,000 ರೂಪಾಯಿ ಇರ್ತದೆ ಸರ್, ಗಂಡಿಗೆ 1,000 ರೂಪಾಯಿ, ಹೆಂಡತಿಗೆ 1,000 ರೂಪಾಯಿ. ಕೇವಲ ಮೊದಲಂದ್ರೆ 100 ರೂಪಾಯಿ ಕಟ್ಟಿಸ್ಕೊಂಡು ಆ ಕಾರ್ಡ್ ಕೊಡೋರು, ಅಂದ್ರೆ April 1 ನೆಕ್ಸ್ಟ್ March 31 ತನಕ ಅದು ರನ್ನಿಂಗ್ ಅಲ್ಲಿ ಇರುತ್ತೆ. ಅದರಲ್ಲಿ ಗಂಡ ಪ್ಲಸ್ ಹೆಂಡತಿ ಇಬ್ರು ಏನಾದ್ರೂ ಆರೋಗ್ಯ ಕೆಡ್ತು, 24 hours ಅವರು ಅಡ್ಮಿಟ್ ಆಗಿದಾರಂದ್ರೆ ಆ ಖರ್ಚು ಏನಿರುತ್ತೋ, ಅದು ಆಪರೇಷನ್ ಆಗಿರ್ಬೋದು, ಒಂದು ಏನೇ ಆಯ್ತು, ಆ ಖರ್ಚು ನಮ್ದು ಆರೋಗ್ಯ ಕಾರ್ಡ್ ಇಂದ ಕ್ಲೈಮ್ ಆಗುತ್ತೆ ಸರ್. ಮತ್ತೆ ಸಂಪೂರ್ಣ ಸುರಕ್ಷಾ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಅಲ್ಲಿ ಅವ್ರು ಎಷ್ಟು ಜನ ಇರ್ತಾರೋ ಅಷ್ಟು ಜನದ್ದು ಮಾಡಿಸ್ಬೋದು. ಅದರಲ್ಲಿ ಒಬ್ರಿಗೆ 20,000 ರೂಪಾಯಿ ಇರುತ್ತೆ ಸರ್. ಅದ್ರಲ್ಲಿ ಅವ್ರಿಗೆ ಒಂದು ಒಬ್ರಿಗೆ ಅಮೌಂಟ್ ಇರುತ್ತೆ ಎಷ್ಟು ಅಂತ, ಅದು ಅಮೌಂಟ್ ಕಟ್ಟಿಸ್ಕೊತಾರೆ. ಅಂದ್ರೆ ಒಂದು 300 ರೂಪಾಯಿ ಅಂದ್ರೆ 400 ರೂಪಾಯಿ 6-7 ಜನಕ್ಕೆ ಬರುತ್ತೆ ಸರ್. ಅದು 900 ಚಿಲ್ಡ್ರನ್ ಬರುತ್ತೆ, ಅದು ಕಟ್ಟಿದ್ರೆ ಅವರಿಗೆ 5 ಜನ ಇದ್ರೆ 1 ಲಕ್ಷ ತನಕ ಅವ್ರಿಗೆ ಇರುತ್ತೆ. ಈಗ ಯಾರಿಗೂ ಒಬ್ರಿಗೆ 45,000-50,000 ರೂಪಾಯಿ ಗರ್ಭಕೋಶದ ಆಪರೇಷನ್ ಅದೇನೋ ಆಯ್ತು ಅಂದ್ರೆ ಅವ್ರಿಗೆ ಈಗ 50-60 ರೂಪಾಯಿ ಬೇಕಾಗುತ್ತೆ ಅವರಿಗೆ. ಅದಕ್ಕೆ ಇದು ಒಂದೇ ಕಾರ್ಡ್ ಇಂದ ಅವ್ರಿಗೆ ಅಲ್ಲಿ ಕ್ಲೈಮ್ ಆಗುತ್ತೆ. ಅಲ್ಲಿಗೆ ಅವರಿಗೆ ಕಟ್ಟಿದ್ದೆಷ್ಟು 3,500-4,000 ರೂಪಾಯಿ, ಅವ್ರಿಗೆ ಬರೋದೆಷ್ಟು 6,000 ರೂಪಾಯಿ, ಅದು ಉಪಯೋಗ ಇದೆ ಸರ್. ಹೆಲ್ತ್ ಕಾರ್ಡ್ ಇಂದ ಉಪಯೋಗ ಇದೆ, ಮತ್ತೆ ಉಳಿತಾಯ ಆಯ್ತು, ಹೆಲ್ತ್ ಕಾರ್ಡ್ ಆಯ್ತು, ಮಕ್ಕಳಿಗೆ ಸುಜ್ಞಾನ ನಿಧಿ ಆಯ್ತು. ಮತ್ತೆ ಇನ್ನೊಂದೇನಿದೆ ಸರ್ ಅಂದ್ರೆ, ನಮಗೆ ನಾವು ಸಾಲ ತಾಂಡಿದೀವಿ 1 ಲಕ್ಷ ಅಂದ್ರೆ ನಮಗೆ ಸಾಲಕ್ಕೆ ವಿಮೆ ಮಾಡ್ತಾರೆ ಸರ್, PRK ಅಮೌಂಟ್ ಅಂತ, ಪ್ರಗತಿ ರಕ್ಷಾ ಕವಚ ಅಂತೇಳಿ. ಅದಕ್ಕೆ ನಮಗೆ 925 ರೂಪಾಯಿ ಇರುತ್ತೆ ಸರ್ ಗಂಡ ಹೆಂಡತಿಗೆ 1 ಲಕ್ಷಕ್ಕೆ. ನಾವು 1 ಲಕ್ಷ ಲೋನ್ ತಾಂತೀವಿ ಅಂದ್ರೆ 925 ರೂಪಾಯಿ ಕಟ್ಟಿಸ್ಕೊಂತಾರೆ ವರ್ಷಕ್ಕೆ. ಆ 925 ರೂಪಾಯಿ ಕಟ್ಟಿಸ್ಕೊಂಡ್ಮೇಲೆ ಗಂಡ ಸದಸ್ಯರು ಅವರಿಬ್ಬರಲ್ಲಿ ಯಾರೇ ಡೆತ್ ಆದ್ರೂ ಏನ್ ಬ್ಯಾಲೆನ್ಸ್ ಸಾಲ ಇರುತ್ತೆ, ಈಗ ನಾನೊಂದು 50,000 ಕಟ್ಟಿರ್ತೀನಿ, ಇನ್ನೊಂದು 50,000 ಸಾಲ ಇರುತ್ತೆ, ಆ 50,000 ಸಾಲ ಮನ್ನಾ ಆಗುತ್ತೆ. ಅದ್ ಮನ್ನಾ ಆಗುತ್ತೆ. ಮತ್ತೆ ಪಿ ಆರ್ ಕೆ ನಮ್ದು ಸ್ಟಾರ್ಟ್ ಆಗೋದು ಆಗಸ್ಟ್ ಒಂದರಿಂದ ಅಕಸ್ಮಾತ್ ಅವ್ರು ಯಾವ ತಿಂಗಳ ಡೆತ್ ಆಗ್ತಾರೋ ಅಲ್ಲಿಂದ ಅಷ್ಟು ಅಮೌಂಟ್ ಅವರಿಗೆ ರಿಟರ್ನ್ ವಾಪಸ್ ಬರುತ್ತೆ ಸರ್. ಕಟ್ಟಿರೋ ದುಡ್ಡು ವಾಪಸ್ ಬರುತ್ತೆ, ಬ್ಯಾಲೆನ್ಸ್ ಪ್ಲಸ್ ಬ್ಯಾಲೆನ್ಸ್ ಸಾಲನು ಮನ್ನಾ ಆಗೋಗುತ್ತೆ ಅವಾಗ. ಯಾಕಂದ್ರೆ ಗಂಡ ಹಿಡತ್ತೆ ಅದ್ರಂದ್ರೆ ದುಡಿಮೆ ಮಾಡೋರಿರಲ್ಲ, ಕಟ್ಟೋರಿರಲ್ಲ, ಹಂಗಾಗಿ ಅವ್ರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಅದು ಒಂದು ಉತ್ತಮ ರೀತಿಯಲ್ಲಿ ನಮಗೆ ವಿಮೆ ಒಂದು ಮಾಡಿಕೊಟ್ಟಿದ್ದಾರೆ ಸರ್. ಸಾಕಷ್ಟು ಅನುಕೂಲಗಳಿದ್ದಾವೆ ನಾವು ಮಹಿಳೆಯರು ಈ ಒಂದು ಸಂಘದಲ್ಲಿ ಸೇರ್ಕೊಳ್ಳೋದ್ರಿಂದ, ಸಂಘ ಮಾಡ್ಕೊಳ್ಳೋದ್ರಿಂದ. ಈಗ ಮಹಿಳೆಯರು ಪ್ರತಿ ವಾರ ಕಟ್ಟೋದು, ಮರುಪಾವತಿ ಮಾಡೋದು ಅದನ್ನೆಲ್ಲ ಮಾಡಬೇಕಾಗತ್ತೆ. ಅಲ್ಲಿ ಪ್ರತಿನಿಧಿ ಅವರೆಲ್ಲ ಇರಬೇಕಾಗತ್ತೆ. ಅವರೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಸರ್? ಸ್ಟಾರ್ಟಿಂಗ್ ನಾವು ಸಂಘ ಮಾಡಿದಾಗ್ಲೇನೆ ಅವರಿಗೆ 3 ಜನ ಪ್ರತಿನಿಧಿ ಮಾಡಿರ್ತೀವಿ. ಅಂದ್ರೆ 10 ಜನದಲ್ಲಿ ನೀವು ಯಾರು ಬರೆಯಕ್ ಚೆನ್ನಾಗಿ ಬರುತ್ತೆ, ಮತ್ತೆ ಯಾರು ಅಂದ್ರೆ ಕೆಲ್ಸಕ್ಕೆ ಹೋಗೋರ್ನ ನಾವು ಅವ್ರನ್ನ ಮಾಡ್ಕೊಳಲ್ಲ, ಯಾಕಂದ್ರೆ ಅವ್ರಿಗೆ ಬರೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ 3 ಜನ ಪ್ರತಿನಿಧಿ ಸೆಲೆಕ್ಟ್ ಮಾಡಿರ್ತಾರೆ. ಅವರೇ ಸಂಘದವರೆಲ್ಲ ಸೇರಿಸಿ ಸೆಲೆಕ್ಟ್ ಮಾಡಿರ್ತಾರೆ, ಇವ್ರ 3 ನೀವು ಪ್ರತಿನಿಧಿ ಆಗ್ರಿ ಅಂತ. ಪ್ರಬಂಧಕರು, ಸಂಯೋಜಕರು, ಕೋಶಾಧಿಕಾರಿಗಳು ಅಂತೇಳಿ 3 ಜನ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಒಂದು ಸಂಘಕ್ಕೆ ಹೆಸರಿಡ್ತಾರೆ, ಇಂಥ ಸಂಘ ನಮ್ದು ಮಾರಮ್ಮ ಸಂಘ ಅಂತ ಹೇಳಿದ್ನಲ್ಲ, ಕೊಲೂರ ಮುಖಾಮಿ ಆ ಸಂಘ ಇರ್ತಾರೆ. ಅದ್ರದ್ದು ಒಂದು ಸೀಲ್ ಮಾಡಿಸ್ತಾರೆ, ಅದು ಅದೊಂದೇ ಖರ್ಚು ಸರ್ ಅವ್ರಿಗೆ ಬರೋದು, ಸಂಘದವ್ರಿಗೆ ಖರ್ಚೇ ಬರಲ್ಲ, ಸೀಲ್ ಒಂದು ಅವರೇ ಮಾಡಿಸ್ಕೋಬೇಕು. ಮತ್ತೆ ನಾವು ಧರ್ಮಸ್ಥಳ ಸಂಘದಿಂದ ಅವರಿಗೆ ಬುಕ್ಸ್ ಮತ್ತೆ ಅವರಿಗೆಲ್ಲ ಕೊಟ್ಟಿರ್ತೀವಿ, ಆ ಬುಕ್ಸ್ ಅಲ್ಲಿ ನಾವು ಬರೆಯ ತೋರಿಸ್ತೀವಿ ಯಾವ ತರ ಬರೀಬೇಕು ಅಂತ, ಅದರಲ್ಲಿ ಅವರೇ ಮಾಡಬೇಕು. ಮತ್ತೆ ಇನ್ನೊಂದು ಏನು ಸರ್ ಅಂದ್ರೆ, ನಾವು ಅವರಿಗೆ ಧರ್ಮಸ್ಥಳದವ್ರು ಯಾಕೆ ಬರ್ತೀರಾ, ನಾವು ಬ್ಯಾಂಕಲ್ಲೇ ತಗೋಬಹುದು ಸಾಲ ಅಂತ ನನ್ಬೋದು. ಯಾರು ಕೊಡ್ತಾರೆ ಸರ್ ಬ್ಯಾಂಕಲ್ಲಿ ಸಾಲ? ನೀವು 10 ಜನ ಹೋಗಿ ಯಾರಾದ್ರೂ ಹೆಣ್ಮಕ್ಳು ನಿಮಗೆ ಸಾಲ ಬೇಕು ಅಂದ್ರೆ ಸಾಲ ಕೊಡ್ತಾರ? ಕೊಡಲ್ಲ ಸರ್. ಅದಕ್ಕೊಂದು ಶೂರಿಟಿ ಬೇಕು, ಬ್ಯಾಂಕ್ ಅಲ್ಲಿ ಶೂರಿಟಿ ಬೇಕು. ಬ್ಯಾಂಕ್ ಅಲ್ಲಿ ವೀರೇಂದ್ರ ಹೆಗ್ಡೆಯವರು ಪೂಜ್ಯರು ಬ್ಯಾಂಕ್ ಅಲ್ಲಿ ಶೂರಿಟಿ ಹಾಕಿದ್ದಾರೆ, ನಮ್ಮ ಮಹಿಳೆಯರಿಗೆ ಸಾಲ ಕೊಡಿ, ನಾನು ಶೂರಿಟಿ ಹಾಕ್ತೀನಿ ಅಂತೇಳಿ ಅವರು ಅಗ್ರಿಮೆಂಟ್ ಮಾಡಿರೋದ್ರಿಂದ ಯಾವುದೇ ಬ್ಯಾಂಕ್ ಆದ್ರೂ ಕಣ್ಮುಚ್ಕೊಂಡು ಈಗ ಸಾಲ ಕೊಡ್ತಾರದು. ಈಗ ಅದೇ 10 ಜನ ಮೆಂಬರು ಬ್ಯಾಂಕಲ್ಲಿ ಹೋಗಿ ನಾವು ಬುಕ್ಲೆಟ್ ಮಾಡ್ಸೋಕ್ಕಾಗಲ್ಲ, ಅವ್ರು ಹೇಳಿ ಡಾಕ್ಯುಮೆಂಟ್ಸ್ ಕೊಡೋಕ್ಕಾಗಲ್ಲ, 10 ಜನ ಅಗಲೆಲ್ಲ ಓಡಾಡೋಕ್ಕಾಗಲ್ಲ. ಹಂಗಾಗಿ ಜನಗಳಿಗೂ ಮತ್ತು ಬ್ಯಾಂಕಿಗೂ ಮಧ್ಯದಲ್ಲಿ ನಾವು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಬ್ಯಾಂಕಿಂದ ಬುಕ್ಲೆಟ್ ತರಿಸ್ತೀವಿ, ನಾವು ಸದಸ್ಯರು ಇದ್ದ ಹತ್ರನೇ ಹೋಗ್ತೀವಿ, ಅವ್ರಿಗೆ ಹೇಳ್ತೀವಿ ನಿಮಗೆ ಬುಕ್ಲೆಟ್ ಬಂದಿದೆ, ಬುಕ್ಲೆಟ್ಗೆಲ್ಲ ನೀವು ಆಧಾರ್ ಕಾರ್ಡು ಕೊಟ್ಬಿಟ್ಟು ಸೈನ್ ಮಾಡಿ, ನೀವು 3 ಜನ ಪ್ರತಿನಿಧಿಗಳು ನೀವು ಸೈನ್ ಮಾಡಿ, ಇದರೆಲ್ಲ ನಿಮಗೆ ನೋಡ್ರಿ ಇದು CC ಅಕೌಂಟು, ಅಂದರೆ ಉಳಿತಾಯ ಅಕೌಂಟ್ ಅಲ್ಲ, ನಿಮಗೆ ಮಾಡ್ತಾ ಇರೋದು CC ಅಕೌಂಟು, ಇದರಲ್ಲಿ ಯಾವುದೇ ಕಾರಣಕ್ಕೂ ಪಾಸ್ಬುಕ್ ಬರಲ್ಲ. ತಿಂಗಳ ಒಂದ್ಸಲ ಅಲ್ಲಿ ಬುಕ್ ಕೊಟ್ಟಿರ್ತೀವಲ್ಲ ಸರ್, ಅಲ್ಲಿ ತಿಂಗಳಿಗೆ ಒಂದ್ಸಲ ಸ್ಟೇಟ್ಮೆಂಟ್ ಹಾಕ್ತೀವಿ. ಆ ಸ್ಟೇಟ್ಮೆಂಟ್ ಅಲ್ಲಿ ನೀವು ಸಾಲ ಎಷ್ಟು ತಗೊಂಡಿದ್ದೀರಿ, ಬಡ್ಡಿ ಎಷ್ಟು ಕಟ್ಟಾಗಿದೆ, ನಿಮ್ ಬ್ಯಾಲೆನ್ಸ್ ಎಷ್ಟಿದೆ, ನಿಮ್ದು ಉಳಿತಾಯ ಎಷ್ಟಿದೆ, ನಿಮ್ಮ ಹೆಸರೇನು, ನಿಮ್ಮ ಏಜ್ ಏನು, ನಿಮ್ಮ ಸಂಘದ ಹೆಸರೇನು, ನಿಮ್ಮ CC ಖಾತೆ ಅಕೌಂಟ್ ನಂಬರ್ ಏನು, ಪ್ರತಿ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅದನ್ನ ನೋಡ್ಕೊಂಡ್ರೆ ಸಾಕು, ಅವ್ರ ಪಕ್ಕ ಅದೊಂದು ಸ್ಟೇಟ್ಮೆಂಟ್ ಒಂದು ನೀಟಾಗಿ ನೋಡ್ಕೊಂಡ್ರೆ ಸಾಕು. ಆಮೇಲೆ ನಾವು ಬುಕ್ಲೆಟ್ ಎಲ್ಲ ಮಾಡಿಸಿ ಬ್ಯಾಂಕಿಗೆ ತಗೊಂಡೋಗಿ ನಾವು ಮಧ್ಯವರ್ತಿಗಳ ಕೆಲಸ ಮಾಡ್ತಾರವ್ರು ನಾವು ಕೊಟ್ಟು ಬರ್ತೀವಿ. ಅದರಿಂದ ಅವರಿಗೆ 5 ಲಕ್ಷ ರೂಪಾಯಿ ತನಕ ಅಮೌಂಟ್ ಬರುತ್ತೆ ಸರ್, ಫಸ್ಟ್ ಸ್ಟಾರ್ಟಿಂಗ್ ಸಂಘದವ್ರಿಗೆ. ಆ 5 ಲಕ್ಷನ ಅವರು ಯಾರಿಗೆ ಬೇಕಂದ್ರೆ ಎಲ್ಲರೂ ತಗೊಂಡ್ರೆ ಅಂತೇನಿಲ್ಲ, ಅವ್ರಿಗೆ ಅವಶ್ಯಕತೆ ಇದ್ದವರು ಸಾಲ ತಗೋಬಹುದು, ತಗೊಂಡು ಅವರು ವಾಪಸ್ ರಿಟರ್ನ್ ಮಾಡಿ ಒಂದು 3 ವರ್ಷದ ತನಕ ಆ ಅಮೌಂಟ್ ಅಲ್ಲಿ ಟರ್ನ್ ಓವರ್ ಮಾಡಬಹುದು ಸರ್. ಅವರ ಪ್ರತಿನಿಧಿ ಇರ್ತಾರೆ ಸರ್ ಅದರಲ್ಲಿ, ಅವರೇ ಜವಾಬ್ದಾರಿ ಕೊಡ್ತೀವಿ. ಮತ್ತೆ ನಾವು ಸಂಘದವರಿಗೆ ಅವರೇ ಜವಾಬ್ದಾರಿ ಕೊಟ್ಟು ಯಾರು ಕಟ್ತಾರೆ ಯಾರು ಕಟ್ಟಲ್ಲ ಅಂತ ನೋಡ್ಬಿಟ್ಟು ಅವರೇ ಲೋನ್ ಕೊಡಿಸ್ಬೇಕು ಸರ್. ನಾವು ಇದರಲ್ಲಿ ಎಂಥದ್ದು ಇನ್ವಾಲ್ವ್ ಆಗಲ್ಲ, ಎಲ್ಲ ಇರೋದೇ ಅವ್ರ ಸಂಘದವ್ರದೇ ಸರ್. ಮೇಡಮ್, ಈಗ 10-12 ಜನ ಮಹಿಳೆಯರು ಸೇರ್ಕೊಂಡಿರ್ತಾರೆ, ಸಾಕಷ್ಟು ಸರಿ ಮಹಿಳೆಯರಿಗೆ ಭಿನ್ನಾಭಿಪ್ರಾಯಗಳು ಬರ್ತವೆ ಕೆಲವರು. ಇವಾಗ ನೀವು ಹೇಳ್ದಂಗೆ ಯಾರೋ ಸಾಲ ತಗೊಂಡಿರ್ತಾರೆ, ಎಲ್ಲರೂ 10-12 ಜನನು ಕಟ್ಟಲ್ಲ ಅಂತ ಹೇಳಲ್ಲ, ಯಾರೋ ಒಬ್ರು ಇಬ್ರು ಕಟ್ಟಲಿಲ್ಲ ಅಂದ್ರೆ ಅದೆಲ್ಲ ಜವಾಬ್ದಾರಿ ಯಾರು? ಅದು ಸಂಘದ್ದೇ ಭದ್ರತೆ ಸರ್. ನಾವು ಅದಕ್ಕೆ ಸಾಲ ಕೊಡುವಾಗ ಅವ್ರು ನಮ್ಮನ್ನ ಕೇಳಲ್ಲ ಸರ್, ಮೇಡಮ್ ನಮಗೆ ಸಾಲ ಬೇಕು ಅಂತ ನಮ್ಮನ್ನ ಕೇಳಲ್ಲ ಅವರು. ಅವರು ಸಂಘದವ್ರನ್ನ ಕೇಳ್ತಾರೆ, ನನಗೆ ಸಾಲ ಬೇಕಮ್ಮ, ಸಮಸ್ಯೆ ಇದೆ, ನಂಗೆ ಸಾಲ ಕೊಡಿಸ್ರಿ, ನೀವೆಲ್ಲರೂ ಸೇರ್ಕೊಳ್ರಿ, ನಮಗೆ ಸಾಲ ಕೊಡಿಸ್ರಿ ಅಂತ. ಆ 10 ಜನ ಸೇರ್ಕೊಂಡು ಮೇಡಮ್ ಇವ್ರಿಗೆ ಸಾಲ ಬೇಕು ಬನ್ನಿ ಅಂತಂದ್ರೆ ನಾವು ಹೋಗ್ತೀವಿ. ನಾವಾಗೆ ನಾವು ಯಾರನ್ನು ಕುಂಡ್ರಿಸಲ್ಲ, ಸಾಲ ಬೇಕಾ ನಿಮಗೆ, ಸಾಲ ಬೇಕಾ ಸಾಲ ಬೇಕಾ ಅಂತ. ಅವ್ರು ಕರೆದು ನಮಗೆ ಕೇಳ್ತಾರೆ, ಸರ್ ಸಾಲ ಬೇಕು ಮೇಡಮ್ ಇಂಥವ್ರಿಗೆ, ಅವ್ರಿಗೆ ಸಮಸ್ಯೆ ಇದೆ ಬನ್ನಿ ಅಂತ. ನಾವು ಅವರಿಗೆ ಯಾವಾಗ ಹೇಳ್ತೀವಿ, ಸರ್ ನಿಮ್ಮ ಇವ್ರಿಗೆ ಗೊತ್ತಾ ಇವ್ರು ಕಟ್ತಾರ, ಚೆನ್ನಾಗಿ ವ್ಯವಹಾರ ಗೊತ್ತಾ ನಿಮಗೆ ಅಂತ. ಮೇಡಮ್ ಅವ್ರು ಕಟ್ತಾರೆ, ಮತ್ತೆ ಅಕಸ್ಮಾತ್ ಅವ್ರು ಕಟ್ಟಲಿಲ್ಲ ಅಂದ್ರೆ, ಅವ್ರು ಕಟ್ಟಲಿಲ್ಲ ಅಂದ್ರೆ ನಾವು ಗ್ಯಾರಂಟಿ ಮೇಡಮ್, ನಾವು ಕಟ್ತೀವಿ, ಕೊಡ್ರಿ ಮೇಡಮ್ ಅವ್ರಿಗೆ ಸಾಲ, ಪರಿಸ್ಥಿತಿ ಅವ್ರಿಗೆ ಕಷ್ಟ ಇದೆ ಕೊಡ್ರಿ, ಅವ್ರು ಕಟ್ಟಲಿಲ್ಲ ಅಂದ್ರೆ ನಾವು. ಇದುವರೆಗೂ ಧರ್ಮಸ್ಥಳ ಸಂಘದಲ್ಲಿ ಯಾರು ಹಂಗ್ ಮಾಡಿಲ್ಲ ಸರ್, ಎಲ್ಲ ಚೆನ್ನಾಗಿ ಕಟ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಯಾರ್ದಾನ ಒಬ್ರು ಕಂತಿಲ್ಲ ಮೇಡಮ್ ಈ ವಾರ ನಮ್ಗೆ ಅಂತಂದ್ರೆ, ಇಲ್ಲಿ ನಮ್ಮ ಹತ್ರ ಹೇಳಲ್ಲ, ಸಂಘದವ್ರ ಹತ್ರ ಹೇಳ್ತಾರೆ, ಅವ್ರು ಅಡ್ಜಸ್ಟ್ ಮಾಡಿ ಹಾಕಿರ್ತಾರೆ, ಆಮೇಲೆ ಹೋಗಿ ರಿಟರ್ನ್ ಹೋಗಿ ವಾಪಸ್ ಕೊಡ್ತಾರೆ. ಸಂಘ ಅಂತೂ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಸರ್, ಅದ್ರದ್ದು ಮಹಿಳೆಯರ್ದೇನ ಸಂಘ ಸಮಸ್ಯೆ ಇಲ್ಲ. ಮೇಡಮ್, ಈಗ ಮಹಿಳೆಯರು ಏನು ಪ್ರತಿ ವಾರ 20-20 ರೂಪಾಯಿ ಉಳಿತಾಯ ಮಾಡ್ತಾರ, ಅದರಲ್ಲೇ ಒಂದು ಸಂಘ ನಡೆಸಿಕೊಂಡು ಹೋಗಬೇಕಾಗತ್ತಾ, ಅಥವಾ ಸರ್ಕಾರದಿಂದ ಏನಾದರೂ ಅಥವಾ ನಿಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಏನಾದರೂ ಅವ್ರಿಗೆ ಎಷ್ಟು ಅಂತ ಅಮೌಂಟ್? ಸರ್ ಅದೇ ಹೇಳಿದಿನಲ್ಲ, ಇವಾಗ ಅವ್ರು 20 ರೂಪಾಯಿ ಕಟ್ಟಿದ್ರೆ 3 ತಿಂಗಳಿಗೆ ಎಷ್ಟಾಗ್ಬೋದು ಸರ್ ಉಳಿತಾಯ? 10 ಜನದಿಂದ 1 ವಾರಕ್ಕೆ 200 ರೂಪಾಯಿ ಆಗುತ್ತೆ. 10 ಜನ 20 ರೂಪಾಯಿ ಕಟ್ಟಿದ್ರೆ 4 ವಾರಕ್ಕೆ ಎಷ್ಟಾಗುತ್ತೆ ಸರ್? 800 ರೂಪಾಯಿ ಆಗುತ್ತೆ. ಅದು 3 ತಿಂಗಳಿಗೆ ಎಷ್ಟಾಗುತ್ತೆ ಸರ್? 2400 ರೂಪಾಯಿ. ಅಷ್ಟರಲ್ಲಿ ಅವ್ರಿಗೆ ಹೆಂಗ್ ಸರ್ ವ್ಯವಹಾರ ಮಾಡಕ್ಕಾಗುತ್ತೆ? ಅದಕ್ಕೆ ನಾವು ಬ್ಯಾಂಕ್ ಇಂದ ಅವರಿಗೆ ಬುಕ್ಲೆಟ್ ಮಾಡಿಕೊಟ್ಟು, ಬ್ಯಾಂಕ್ ಇಂದ ನಾವು ಅವರಿಗೆ ತರಿಸಿ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿಕೊಟ್ಟು, ಪ್ರತಿನಿಧಿ ಹೆಸರಲ್ಲಿ ಅಕೌಂಟ್ ಮಾಡಿ ಅವ್ರ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಬ್ಯಾಂಕ್ ಇಂದ ಅವರಿಗೆ ಸಾಲ ಕೊಡಿಸ್ತೀವಿ ಸರ್. ನಾವು ಕೊಡಲ್ಲ ಸರ್, ಧರ್ಮಸ್ಥಳದ ಅವರು ಅಂತಾರೆ, ಅನ್ಕೊಂಡಿರ್ತಾರೆ ಧರ್ಮಸ್ಥಳದ ದುಡ್ಡು ಅಂತ. ಧರ್ಮಸ್ಥಳದ ದುಡ್ಡು ಅಲ್ಲ ಸರ್, ಅದು ಬ್ಯಾಂಕ್ ಇಂದ ಕೊಡಿಸೋ ದುಡ್ಡು. ಆ ಬ್ಯಾಂಕ್ ಇಂದನೇ ಕೊಡಿಸೋ ದುಡ್ಡು. ಅವ್ರು ಬ್ಯಾಂಕ್ನವ್ರು ಯಾಕೆ ಬರಲ್ಲ ಮತ್ತೆ ಕಟ್ಟಿಸ್ಕೊಂಡು ಹೋಗೋಕೆ? ನಾವು ಬ್ಯಾಂಕಿಗೆ ಹೋಗಿ ಕಟ್ಬೋದು. ನೀವು ಬ್ಯಾಂಕ್ ಹತ್ರ ಹೋಗಿದ್ರಾ ಸಾಲ ತಾಣಕ್ಕೆ? ನಾವು ಮಧ್ಯವರ್ತಿಗಳಾಗಿ ನಾವು ಕೆಲಸ ಮಾಡಿದ್ಮೇಲೆ ಅವ್ರ ನಮ್ಮ ಮುಖಾಂತರನೇ ಅವ್ರಿಗೆ ಲೋನ್ ಹೋಗ್ಬೇಕು, ದುಡ್ಡು ಹೋಗ್ಬೇಕು ವಾಪಸ್ಸು. ಈಗ ಕೆಲವ್ರು ಕೇಳ್ತಾರೆ ಬ್ಯಾಂಕಲ್ಲೆಲ್ಲ ಕೊಡ್ಸಿರೋ ಸಾಲ, ನಾವು ಬ್ಯಾಂಕಲ್ಲಿ ಹೋಗಿ ಕಟ್ತೀವಿ ಬಿಡ್ರಿ, ಹೆಂಗ್ ಕಟ್ಟಕ್ಕಾಗುತ್ತೆ ಸರ್ ಬ್ಯಾಂಕಲ್ಲಿ? ನೀವು ಹೋಗಿ ಡೈರೆಕ್ಟ್ ಆಗಿ ಬ್ಯಾಂಕಲ್ಲಿ ಲೋನ್ ತಾಂಡಿಲ್ಲ, ನಾವು ಮಧ್ಯದಲ್ಲಿ ಇದ್ದು ನಿಮಗೆ ಲೋನ್ ಕೊಡ್ಸಿರೋದು. ಹಂಗಾಗಿ ನಮ್ಮ ಮುಖಾಂತರನೇ ಅವ್ರಿಗೆ ಬ್ಯಾಂಕಿಗೆ ಲೋನ್ ಹೋಗ್ಬೇಕು. ಈಗ ಇವತ್ತು ಕಲೆಕ್ಷನ್ ಆಯ್ತು ಅಂತಂದ್ರೆ ಸರ್, ಈಗ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ಅಮೌಂಟ್ ತಗೊಂಡೋಗಿ ಬ್ಯಾಂಕಿಗೆ ಕಟ್ಟಿ ಬರ್ತಾರೆ. ಯಾರು ಧರ್ಮಸ್ಥಳದ ಆಫೀಸಲ್ಲಿ ಇಟ್ಕೊಳಲ್ಲ, ಆ ದುಡ್ಡು ಅವತ್ತು ಹೋಗ್ಬೇಕು ಬ್ಯಾಂಕಿಗೆ, ಬ್ಯಾಂಕ್ ಇಂದನೇ ಕೊಡೋದು. ಹಂಗಾಗಿ ಬ್ಯಾಂಕಲ್ದು ಅಮೌಂಟ್ ಹಾಕ್ತಾರೆ, 3 ವರ್ಷಕ್ಕೆ 5 ಲಕ್ಷ ಹಾಕ್ತಾರೆ ಸರ್. ಮೊದಲು ಬರೀ 50,000 ಹಾಕರು, ಈಗ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ 5 ಲಕ್ಷ ಹಾಕ್ತಾರೆ. ಮತ್ತೆ 5 ವರ್ಷ ಸಂಘ ಆಯ್ತು ಅಂದ್ರೆ 10-15 ಲಕ್ಷ ಹಾಕ್ತಾರೆ. 7 ವರ್ಷದಿಂದ ಮೇಲ್ಪಟ್ಟ ಸಂಘಕ್ಕೆ 25 ಲಕ್ಷ ರೂಪಾಯಿ ಹಾಕ್ತಾರೆ ಸರ್ ಬ್ಯಾಂಕಿಂದ ಅಮೌಂಟ್. ಕೆಲವು ಸಂಘದಲ್ಲಿ ಎಷ್ಟೊಂದು ಅಮೌಂಟ್ ಇದೆ, ಇನ್ನ ತಗೊಳರೇ ಇಲ್ಲ ಅಲ್ಲಿ, ಅಂದ್ರೆ ಎಲ್ಲ ತಗೊಂತಿದ್ದಾರೆ, ತಗೊಳರೇ ಇಲ್ಲ. ಆದ್ರಿಂದ ಮತ್ತೆ ಇನ್ನೊಂದಿದೆ ಸರ್, ಇದು ಸಾಲ ತಗೊಂಡಾದ್ಮೇಲೆ 3 ವರ್ಷಕ್ಕೊಂದ್ಸಲ ಇಲ್ಲ 5 ವರ್ಷಕ್ಕೊಂದ್ಸಲ ಅವರಿಗೆ ಲಾಭಾಂಶ ಅಂತೇಳಿ ರಿಟರ್ನ್ ವಾಪಸ್ ಬರುತ್ತೆ ಸರ್. ಈಗ ಒಬ್ಬೊಬ್ಬರಿಗೆ 10,000 ರೂಪಾಯಿ ಲಾಭಾಂಶ ಬಂದಿದೆ ಸರ್. ಈಗ ಈ ರೀಸೆಂಟ್ ಈಗ 1 ತಿಂಗಳಿಂದ ಒಂದೊಂದು ಮೆಂಬರ್ಗೆ 10,000 ರೂಪಾಯಿ ಬರುತ್ತೆ ಸರ್. ಇದು ಯಾವ ಫೈನಾನ್ಸ್ ಸಂಘದಲ್ಲೂ ಕೊಡಲ್ಲ, ಯಾವ ಬ್ಯಾಂಕ್ ಇಂದನೂ ರಿಟರ್ನ್ ವಾಪಸ್ ಕೊಡಲ್ಲ ಸರ್. ನಮ್ಮ ಸಂಘದಿಂದ ಅವರಿಗೆ ಕೊಡ್ತೀವಿ, ಬಡ್ಡಿನೂ ಕಡಿಮೆ, ಪ್ಲಸ್ ಅವರಿಗೆ ಲಾಭಾಂಶ ಅಂತೇಳಿ ರಿಟರ್ನ್ ವಾಪಸ್ಸು ಬರುತ್ತೆ ಸರ್ ಆ ದುಡ್ಡು. ಈ ಮಹಿಳಾ ಸಂಘದಲ್ಲಿ ಮಹಿಳೆಯರೆಲ್ಲ ಈ ತರ ಒಂದು ಸಾಲ ತಗೊಂತಾರಲ್ಲ, ಅದೀಗ 5 ಲಕ್ಷ ರೂಪಾಯಿ ಕೊಟ್ರೆ 5 ಲಕ್ಷ ರೂಪಾಯಿ ಪೂರ್ತಿ ಮರುಪಾವತಿ ಮಾಡ್ಬೇಕಾಗತ್ತ? ಅದ್ರಲ್ಲಿ ಏನಾದ್ರೂ ಸಬ್ಸಿಡಿ ಅಥವಾ ಸಂಘಕ್ಕೆ? ಇಲ್ಲ ಸರ್, ಸಬ್ಸಿಡಿ ಎಲ್ಲ ಏನು ಇರಲ್ಲ. 5 ಲಕ್ಷ ರೂಪಾಯಿ ರಿಟರ್ನ್ ಪೂರ್ತಿ ವಾಪಸ್ ಮಾಡ್ಬೇಕು. ಅವ್ರಿಗೆ 35 ರೂಪಾಯಿ ಸಾಲ ಕೊಟ್ಟಿರ್ತೀವ, ಒಬ್ಬೊಬ್ರಿಗೆ 35-35 ಅಂತ ಕೊಟ್ಟಿರ್ತೀವಲ್ಲ, ಅವರು 2 ವರ್ಷ 1 ವರ್ಷ ಬರ್ಸ್ಕೊಂಡು ರಿಟರ್ನ್ ಮಾಡ್ತಾರ ಅವ್ರು ವಾಪಸ್. ಅದ್ರಲ್ಲಿ ಸಬ್ಸಿಡಿ ಎಲ್ಲ ಏನಿರಲ್ಲ ಸರ್, ಕಡಿಮೆ ಬಡ್ಡಿಯಲ್ಲಿ ಸಿಗುತ್ತೆ, 58 ಪೈಸೆಯಲ್ಲಿ ಅವ್ರಿಗೆ ಸಾಲ ಸಿಗುತ್ತೆ. ಮತ್ತೆ ಈ ಮಹಿಳಾ ಸಂಘದಲ್ಲಿ ಈ ತರ ಎಲ್ಲ ಒಂದು ಸಾಲ ತಗೊಂಡ್ಬಿಟ್ಟು ಮಹಿಳೆಯರು ಏನಾದ್ರು ಉಪಕಸಬುಗಳು ಒಂದು ಜೀವನ ಕಟ್ಕೊಂಡ್ರೆ, ಹೋಟೆಲ್ ಮಾಡ್ತಾ ಇದಾರೆ ಸರ್, ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದಾರೆ, ಟೈಲರಿಂಗ್ ಮಿಷಿನ್ ತಗೊಂಡ್ ಟೈಲರಿಂಗ್ ನಡೆಸ್ತಾ ಇದಾರೆ, ಆಮೇಲೆ ಮ್ಯಾಟ್ಗಳೆಲ್ಲ ಮಾಡ್ತಾ ಇದಾರೆ, ಮತ್ತೆ ಇದು ಕುಚ್ಚುಗಳು ಮಾಡ್ತಾರೆ ಸರ್, ಸೀರೆ ಕುಚ್ಚೆಲ್ಲ ಮಾಡ್ತಾರೆ, ಮತ್ತೆ ಬಾಕ್ಲು ತೋರಣಗಳು, ಹೂ ಕಟ್ಟು ಹೂವಿಂದ್ರಲ್ಲಿ ಈಗೆಲ್ಲ ಇದ್ರಲ್ಲಿ ಬರ್ತಿದೆ, ಆ ತೋರಣ ಮಾಡ್ತಾ ಇದಾರೆ. ರೊಟ್ಟಿ ಮತ್ತೆ ಒಂದ್ ಅಂಗಡಿ ಇದೆ ಸರ್, ರೊಟ್ಟಿ ಚಟ್ನಿ ಪುಡಿ ಮಾಡ್ತಾರೆ, ಆಮೇಲೆ ಐರನ್ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಐರನ್ ಅಂಗಡಿ ಮಾಡ್ತಾ ಇದಾರೆ. ಅದ್ರಲ್ಲಿ ಮಹಿಳೆಯರು ಗಂಡ ಇಬ್ರು ಮಾಡ್ತಾ ಇದಾರೆ, ಸುಮಾರು ಜನ ಇದರಿಂದ ಅವರು ಬದುಕ ಕಟ್ಕೊಂಡಿದ್ದಾರೆ. ರೈತರಿಗೂ ಸಾಕಷ್ಟು ವಸ್ತು ಸರ್. ಈಗ ನಾವು ಅವರು ಕೃಷಿಗೆ ಅಂತ ಬರೆಸ್ತಾರೆ ಜಮೀನಿಗೆ, ಇವಾಗ ಮೆಕ್ಕೆಜೋಳ ಟೈಮ್ ಅಲ್ಲಿ ಮೆಕ್ಕೆಜೋಳ ಹಾಕ್ಬೇಕಂದ್ರೆ ಅವರಿಗೆ ಸಾಲ ಬೇಕಾಗಿರುತ್ತೆ. ನಾವೀಗ ಜೋಳ ಹಾಕ್ಬೇಕು ಸರ್, ನಮಗೆ ಲೋನ್ ಬೇಕು ಅಂತೇಳಿ ಅಲ್ಲಿನೇ ಸಿಗುತ್ತೆ. ಮತ್ತೆ ಕುರಿ ಸಾಕಣೆ ಮಾಡ್ತೀವಿ ಅಂತ ಹೇಳಿ ಲೋನ್ ಅಂತ ತಗೊಂಡಿದ್ದಾರೆ ಸರ್. ಎಷ್ಟೋ ಜನ ಕುರಿ ತಾಂಡಿದ್ದಾರೆ, ದನಗಳು ಸಾಕ್ತಾ ಇದಾರೆ. ನನ್ನ 2-3 ಸಂಘದವರು ಹೈನುಗಾರಿಕೆ ಮಾಡ್ತಾ ಇದಾರೆ, ಮತ್ತೆ ಕುರಿ ಸಾಕಣೆ ಮಾಡ್ತಾರೆ, ಕೋಳಿ ಸಾಕಣೆ ಮಾಡ್ತಾರೆ, ಕೋಳಿ ತಗೊಂಡು ಸಾಕಣೆ ಮಾಡ್ತಿದ್ದಾರೆ. ಮತ್ತೆ ಇದು ಕುರಿ ವ್ಯಾಪಾರ ಅಂದ್ರೆ ಎಮ್ಮೆ ಹಸು ವ್ಯಾಪಾರ ಮಾಡ್ತಾರೆ ನೋಡ್ರಿ, ಕೊಡೋದು ತಗೊಳ್ಳೋದು ಹಸುದು, ಆ ವ್ಯಾಪಾರ ಮಾಡೋದಕ್ಕೂ ತಗೊಂತಾರೆ. ಮತ್ತೆ ಹಾಲಿನ ಬಿಸ್ನೆಸ್ ಮಾಡ್ತಾ ಇದಾರೆ, ಡೈರಿ ಇದೆ, ಹಾಲಿನ ಡೈರಿ, ಅದಕ್ಕೂ ಸಾಲ ತಗೊಂಡಿದ್ದಾರೆ. ನಮ್ದ್ರಲ್ಲಿ ಇಂಥದಕ್ಕೆ ಸಾಲ ಅಂತ ಕೊಡಲ್ಲ ಅಂತಿಲ್ಲ, ಅದ್ ಏನ್ ಕೆಲಸ ಮಾಡ್ತಾರೋ ಅಷ್ಟಕ್ಕೂ ನಮ್ ಕಡೆಯಿಂದ ಸಾಲ ಸಿಗುತ್ತೆ ಸರ್. ಅದು ಮಹಿಳೆಯರಿಗೆ ಲಿಮಿಟ್ ಇರುತ್ತ, ಒಬ್ಬರಿಗೆ 50,000 ಕೊಡ್ಬೇಕು, 20,000 ಕೊಡ್ಬೇಕು? ಇಲ್ಲ ಸರ್, ಅಂತ ಲಿಮಿಟ್ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 35,000 ಸಿಗುತ್ತೆ. ಅವರು ಯಾವ ತರ ಕಟ್ತಿದ್ದಾರೆ ಚೆನ್ನಾಗಿ ಕಟ್ ಕಂಡೋದ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಂಡ್ ಸ್ಟೆಪ್ 50,000 ಸಿಗುತ್ತೆ. 50,000 ತಗೊಂಡವ್ರು ಚೆನ್ನಾಗಿ ಕಟ್ಟಿ ಮರುಪಾವತಿ ಮಾಡಿದ್ರ 1 ಲಕ್ಷ ಸಿಗುತ್ತೆ. ಅದು 1 ಲಕ್ಷದ ತನಕ ಯಾವುದೇ ಶೂರಿಟಿ ಇಲ್ದೆ ಗುಂಪು ಭದ್ರತೆ ಅಂದ್ರೆ ಸಂಘದವರ ಮಾತಿಂದ ಗುಂಪು ಭದ್ರತೆ ಮೇಲೆ 1 ಲಕ್ಷದ ತನಕ ಸಾಲ ಸಿಗುತ್ತೆ ಸರ್. ನಿಮಗೆ 1 ಲಕ್ಷದಿಂದ ಜಾಸ್ತಿ ಸಾಲ ಬೇಕು, ನನಗೆ 2 ಬೇಕು, ನನಗೆ 3 ಬೇಕು, ಮುಂದೆ ನನಗೆ ಎಜುಕೇಶನ್ ಮಕ್ಕಳಿಗೆಲ್ಲ ಬೇಕು ಅಂತಂದ್ರೆ ಅವರಿಗೆ ನಮ್ಮ ಕಡೆಯಿಂದ LIC ಅಂತ 2 LIC ಲೈಫ್ ಇನ್ಸೂರೆನ್ಸ್ ಮಾಡಿಸ್ತೀವಿ ಸರ್. ಒಂದು ಭೀಮಾ ಜ್ಯೋತಿ, ಒಂದು ಮೈಕ್ರೋ ಬಚತ್ ಅಂತ ಸರ್. ಅವ್ರ ಯಾವ ಕೆಪಾಸಿಟಿ ಅಂದ್ರೆ ಒಂದು ನನಗೆ 120 ರೂಪಾಯಿ ಆಗುತ್ತೆ ಮೇಡಮ್ ವಾರ ಕಟ್ಟಕ್ಕೆ ಅಂದ್ರೆ ಅವ್ರು ಮೈಕ್ರೋ ಬಚತ್ ಮಾಡ್ಕೋಬಹುದು. ಮೇಡಮ್ ಆಯ್ತು, ನಾನು 300 ರೂಪಾಯಿ ಕಟ್ತೀನಿ, ನನ್ಗೈತೆ ಅದು ಇರ್ಲಿ, ನನ್ನ ಹತ್ರ ಯಾವ LIC ಇಲ್ಲ, ಇದೊಂದು LIC ಇರ್ಲಿ ಅಂದ್ರೆ ಅದಕ್ಕೆ ಭೀಮಾ ಜ್ಯೋತಿ ಅಂತ ಮಾಡ್ಕೊಡ್ತೀವಿ ಸರ್. ಆ ಭೀಮಾ ಜ್ಯೋತಿ ಅವರಿಗೆ ಸಾಲಕ್ಕೋಸ್ಕರ ಮಾಡಲ್ಲ ಸರ್ ಅದು, ಅವರಿಗೆ ಉಳಿತಾಯ. ಈಗ ನಾನು 200 ರೂಪಾಯಿ ಎತ್ತಿಡ್ತೀನಿ ಅಂತಂದ್ರೆ ಮನೆಯಲ್ಲಿ ಆಗಲ್ಲ. ಅದೇ ಅವರೊಂದು 200 ರೂಪಾಯಿ ಎಲ್ಲ ಒಂದು ಕಟ್ಟಿದೆ ಅಂತಂದ್ರೆ ಅವ್ರಿಗೆ ವರ್ಷಕ್ಕೆ ಅಲ್ಲಿ 10,000 ಚಿಲ್ಲರೆ ಅವ್ರಿಗೆ ಅಲ್ಲಿಗೊಂದು ಉಳಿತಾಯ ಆಯ್ತಲ್ಲಿ, ಆ ಉಳಿತಾಯದ ಇದನ್ನ ಇಟ್ಕೊಂಡು ಅವರಿಗೆ ನಾವು LIC ಮಾಡಿಸ್ಕೊಡ್ತೀವಿ. ತೀರಾ ಎಮರ್ಜೆನ್ಸಿ ನನಗೆ ಬೇಕೇ ಬೇಕು ಸಾಲ ಅಂತಂದ್ರೆ ಆ ಬಾಂಡ್ನ ಒಂದೇ ವರ್ಷ ಕಟ್ಟಿರ್ಲಿ ಅವರು, ಆ ಬಾಂಡನ್ನು ಶೂರಿಟಿ ಇಟ್ಕೊಂಡು ಅವ್ರಿಗೆ 2 ಲಕ್ಷ 3 ಲಕ್ಷ ಅಂದ್ರೆ ಅವರು ವ್ಯವಹಾರ ನೋಡ್ತೀವಿ ಸರ್, ಅವ್ರು ಯಾವತರ ಕಟ್ಟಬಹುದಾ, ತಗೊಂಡ್ ರಿಟರ್ನ್ ಅವ್ರು ವಾಪಸ್ ಮಾಡಕ್ ಆಗುತ್ತಾ ಅಂದ್ರೆ, ಅವ್ರು ತಗೊಂಡ ಮೇಲೆ ಬಿಸ್ನೆಸ್ ಮಾಡ್ಬೇಕು ಏನಾದ್ರು, ಅದು ಏನಾದ್ರು ಅವ್ರು ರಿಟರ್ನ್ ಬರ್ಬೇಕಲ್ಲ, ಕಟ್ಟೋದಕ್ಕೆ ವಾಪಸ್ ಬರ್ಬೇಕಲ್ಲ, ಆ ತರ ನೋಡ್ಬಿಟ್ಟು ಸಾಲ ಕೊಡ್ತೀವಿ ಸರ್. ಎಲ್ಲಾ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಕಟ್ತಾ ಇದಾರೆ, ಚೆನ್ನಾಗಿ ಸಾಲ ತಗೊಂಡಿದ್ದಾರೆ. ನನ್ಗೆ ಇರೋ ಕಡೆ ಅಂತೂ 4 ಲಕ್ಷ ಕೊಟ್ಟಿದ್ವಿ ಸರ್, ಹೆಣ್ಮಕ್ಳು ಕೈ ಮುಗಿತಾರೆ. ಯಾರು 4 ಲಕ್ಷ ರೂಪಾಯಿ ಯಾವ್ದೇ ಹೆಣ್ಮಗಳಿಗೆ ಒಂದು ಬಾಂಡಲ್ಲ ಅಂದ್ರೆ ನೀವೇನು 1 ಲಕ್ಷ ರೂಪಾಯಿ ಕಟ್ಟಿಲ್ಲ ಸರ್, 1 ವರ್ಷದ ಕಂತ್ ಕಟ್ಟಿರ್ತೀರಿ ಅಷ್ಟೇ. ಆ ಬಾಂಡ್ ಇಟ್ಕೊಂಡು ನಾವು ನಿಮ್ಗೆ 4 ಲಕ್ಷ ರೂಪಾಯಿ ತನಕ ಯಾಕೆ ಕೊಡ್ತೀವಿ ಅಂದ್ರೆ ಆ ಗುಂಪು ಚೆನ್ನಾಗಿದೆ, ಆ ಮೆಂಬರ್ ಒಬ್ರು ಕಟ್ಟಲಿಲ್ಲ ಅಂದ್ರೂ ಅವ್ರು ಕಟ್ಸಕ್ ಕೆಪಾಸಿಟಿ ಇದೆ ಅವ್ರ ಹತ್ರ. ಹಂಗಾಗಿ 4 ಲಕ್ಷ ರೂಪಾಯಿ ತಗೊಂಡು ಮತ್ತೆ ಮರಳು ಜಲ್ಲಿ ವ್ಯಾಪಾರ ಮಾಡ್ತಾರೆ ಸರ್. ಅವರು ಒಂದು ಸಂಘದಲ್ಲಿ ಮುಂದೆ 4-5 ಜನ ಮರಳು ಜಲ್ಲಿ ವ್ಯಾಪಾರ ಮಾಡ್ತಾರೆ, ಪ್ರತಿಯೊಬ್ರು 4 ಲಕ್ಷ ರೂಪಾಯಿ ತಗೊಂಡಿದ್ದಾರೆ ಸರ್. ವಾರಕ್ಕೆ ಅವ್ರದ್ದು ಸುಮಾರು 26,000 ರೂಪಾಯಿ ಕಲೆಕ್ಷನ್ ಆಗುತ್ತೆ, ಒಂದು 4-5 ಸಂಘ 26,000-27,000 ರೂಪಾಯಿ ಕಲೆಕ್ಷನ್ ಆಗುತ್ತೆ ಸರ್. ಅಷ್ಟು ಚೆನ್ನಾಗಿ ಕಟ್ಕೊಂಡು ಹೋಗ್ತಿದ್ದಾರೆ, ಅಷ್ಟು ಚೆನ್ನಾಗಿ ತಗೊಂಡಿದ್ದಾರೆ. ನೀವು ಮೊದಲೇ ಹೇಳ್ದಂಗೆ ನಾವು ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ಆಗಿರ್ಬೋದು ಅಥವಾ ಯಾರೋ ದುಡ್ಡಿದ್ದಂತರ ಹತ್ರ ನಾವು ಸಾಲ ಪಡ್ಕೋಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ. ನಾವು ಈ ಒಂದು ಮಹಿಳಾ ಸಂಘದಲ್ಲಿ ನಾವು ಸೇರ್ಕೊಂಡು ಪ್ರತಿ ವಾರ ಉಳಿತಾಯ ಮಾಡೋದ್ರಿಂದ ಇಷ್ಟೊಂದೆಲ್ಲ ಅನುಕೂಲ ಆಗುತ್ತೆ. ಬೇಗ ನಮಗೆ ಮಕ್ಕಳದ್ದು ಯಾವ್ದೋ ಫೀಸ್ ಕಟ್ಟಬೇಕು, ಬೇರೆ ಏನೋ ಜಮೀನಲ್ಲಿ ಒಂದು ಫಸಲು ಇಡಬೇಕು ಅಂದ ತಕ್ಷಣ ಇದರಿಂದಲೇ ಅವರಿಗೆ ಸರ್. ಇದೇ ನಂದೇ ಇದೇ ಇವಾಗ ನಾನೇ ಬೇರೆ ಮೆಂಬರ್ ಹೇಳಲ್ಲ, ನಾನೇನೆ ನನ್ನ ಮಗಂದು ಅವನು ನನ್ನ ಕೆಲ್ಸಕ್ಕೆ ಹೋಗ್ತೀನಿ, BCA ಮುಗಿಸಿದ, ನಾನು ಕೆಲ್ಸಕ್ಕೆ ಹೋಗ್ತೀನಮ್ಮ, ನಾನು MCA ಮಾಡಲ್ಲ ಅಂತಂದಂತ ಕೊನೆವರೆಗೂ ಅವನು ಅಪ್ಲಿಕೇಶನ್ ಹಾಕ್ಲೇ ಇಲ್ಲ. ಇದ್ರದ್ದು CET ಬರ್ದು ಬಂದಿದ್ದ ಹಾಕಿಲ್ಲ. ಈ ಕೊನೆ ಮೂಮೆಂಟ್ ಅಲ್ಲಿ ಅವನಿಗೆ ಬೆಂಗಳೂರಲ್ಲಿ ಆಚಾರ್ಯ ಕಾಲೇಜಲ್ಲಿ ಸಿಕ್ತು. ಮೊನ್ನೆ December 21 ಲಾಸ್ಟ್ ಡೇಟ್ ಅಡ್ಮಿಷನ್ ಮಾಡಿಸ್ಬೇಕು ಅಂತ. ಅವನಿಗೆ ಇವಾಗ ಫಸ್ಟ್ ಟೈಮಿಗೆ 52,000 ರೂಪಾಯಿ, ಸೆಕೆಂಡ್ ಟೈಮ್ 49,000 ರೂಪಾಯಿ ಅಮೌಂಟ್ ಕಟ್ಟಬೇಕು ಅಂದ್ರೆ ಈಗ ಎಲ್ಲಿಂದ ತರಲಿ? ಅದು ದಿಢೀರ್ನೇ ಬಂತು ಇದ್ಕಿದ್ದಂಗೆ. ನಾನು ಆಮೇಲೆ ನನಗೆ ಮೊಬೈಲಲ್ಲಿ ಒಂದೇ ವಾರ ಸರ್, ಬುಧವಾರ ನಾನು ಲೋನ್ ರಿಕ್ವೆಸ್ಟ್ ಹಾಕಿದೆ, ನೆಕ್ಸ್ಟ್ ಮಂಗಳವಾರ ನಮ್ದು ವಾರಸಭೆ ಅಂದ್ರೆ ವಾರಸಭೆ ಮಂಗಳವಾರ ಇತ್ತು, ಅವ್ರು ಅಂದ್ರೆ ಮಂಗಳವಾರ ನಮ್ಮ ವಾರಸಭೆ ದಿವಸ ಬರ್ತಾರೆ. ಬಂದ್ರು ಸರ್, ಬಂದ್ರು ನಮ್ಗೆ ಎಲ್ಲ ಪರಿಶೀಲನೆ ಮಾಡಿದ್ರು. ಲೋನ್ ಶುಕ್ರವಾರ ನಮ್ದು ಇಲ್ಲಿ ಕಲೆಕ್ಷನ್ ಇರೋದು ಕೆಳಗೋಟೆಯಲ್ಲಿ. ಶುಕ್ರವಾರ ದಿವಸ ವಿತ್ಡ್ರಾ ಆಯ್ತು, ಶುಕ್ರವಾರ ಶನಿವಾರ ಭಾನುವಾರ ಮೂರು ಸರ್ ರಜೆ ಇರೋದ್ರಿಂದ ಸೋಮವಾರ ಒಂದೇ ವಾರ ಸರ್, ಒಂದೇ ವಾರಕ್ಕೆ ನನಗೆ 2 ಲಕ್ಷ ರೂಪಾಯಿ ಅಮೌಂಟ್ ಬಂತು. ನಮ್ಮ ಮಗನ್ ಇವಾಗ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿಸಿ ಬಂದು, ನೀನ್ ಏನೇ ಮಾಡ್ ನಾನು 10,000 ರೂಪಾಯಿ ಕೊಡ್ತೀನಿ ಕೊಡು ಅಂತಂದ್ರು 2 ಲಕ್ಷ ರೂಪಾಯಿ ಒಂದೇ ವಾರಕ್ಕೆ ಯಾರು ಕೊಡಲ್ಲ ಸರ್. ನನಗೆ ಒಂದೇ ವಾರಕ್ಕೆ 2 ಲಕ್ಷ ರೂಪಾಯಿ ಅಮೌಂಟ್ ಸಿಕ್ತು, ನನ್ನ ಮಗನ MCA ಅಡ್ಮಿಷನ್ ಮಾಡಿ ಬಂದೆ, ನೆಮ್ಮದಿಯಾಗಿದ್ದೀನಿ ಇವಾಗ. ಈಗ ನನ್ನ ಮಗಂದು ತಲೆನೋವು ತಪ್ಪಿತು ನನಗೆ, ಇವಾಗ ಆರಾಮಾಗಿ ಅವನು ಕಾಲೇಜ್ಗೆ ಹೋಗ್ತಿದ್ದಾನೆ, ಬಿಟ್ಟು ಬಂದಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ. ವಾರ ಅಂದ್ರೆ ನಾನು ಕಟ್ಬೋದು ಸರ್, ನಮ್ಮ ಕಂತ್ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ನಾನು ಕಟ್ಬೋದು. ವಾರದ ಕಂತಲ್ಲಿ ಹಾಕಿಸ್ಕೊಂಡು ನಾನು ಕಟ್ತೀನಿ, ತಾಂಡಿದ್ದೀನಿ ಸರ್. ಒಂದು ವಾರಕ್ಕೆ ಲೋನ್ ಆಗುತ್ತೆ ಸರ್. ಮೇಡಮ್ ಅವ್ರು ಮಹಿಳೆಯರು ಚೆನ್ನಾಗಿ ಇದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು, ಸಂಘನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತೆಲ್ಲ ಮಾಡ್ತಿರ್ತಾರೆ. ನೀವು ಗಂಡ್ಮಕ್ಳು ಕೂಡ ಒಂದು PBG ಒಂದು ಗುಂಪು ಮಾಡ್ಕೊಂಡು ಅವ್ರನ್ನು ಒಂದು ಸಂಘ ಮಾಡ್ಕೊಂಡು ಮಾಡ್ಬೋದು ಅಂತ, ಅವೆಲ್ಲ ನಮ್ಮ ಒಂದು ಜಿಲ್ಲೆಯಲ್ಲಿ ಯಾವ ರೀತಿ ನಡೀತಿದ್ದಾವೆ ಅವರು ಎಲ್ಲ ಚೆನ್ನಾಗಿ ಸರ್? ಅಂದ್ರೆ ಈಗೊಂದು 3-4 ವರ್ಷದ ಕೆಳಗೆ ಬಂತು ಗಂಡ್ ಮಕ್ಳು ಸಂಘ ಮಾಡ್ಬೇಕಂತ. ಈ ನಡುವೆ ಅಕೌಂಟ್ ಮಾಡ್ಕೊಡ್ತಾ ಇಲ್ಲ ಬ್ಯಾಂಕ್ ಅಲ್ಲಿ, ಹಂಗಾಗಿ ಈ ನಡುವೆ ಮಾಡಿಲ್ಲ. ನಾನು ಕೆಲ್ಸಕ್ಕೆ ಸೇರಿ ಒಂದು 5 ವರ್ಷ ಆಯ್ತು ಅಷ್ಟೇ ಸರ್. ನಾನು ಮೊದಲು ಸಂಘದ ಸದಸ್ಯನೇ. ಈಗ 5 ವರ್ಷದಿಂದ ಒಂದು 4 ಸಂಘ ಇದೆ ಸರ್. 4 ಸಂಘನು ಗಂಡ್ ಮಕ್ಳು ಸಂಘ ಉತ್ತಮ ರೀತಿಯಲ್ಲಿ ಇದಾವೆ. ಅವರು ಮಂಗಳವಾರ ದಿವಸ ನಾವು ಕೆಲಸ ಎಲ್ಲ ರಜೆ ಇರುತ್ತೆ, ಮಂಗಳವಾರ ಸಿಗ್ತೀವಿ ಅಂತೇಳಿ ಮಂಗಳವಾರ ದಿವಸ ಹಾಕೊಂಡಿದ್ದಾರೆ. ಮಂಗಳವಾರ ದಿವಸ ಸಭೆ ಸೇರ್ತಾರೆ, ಮಂಗಳವಾರ ದಿವಸನೇ ಅವರು ಕೆಲವರು ದುಡ್ಡು ತಂದು ಕಟ್ಟೋಗ್ತಾರೆ, ಕೆಲವರು ಸಂಜೆ ಕೊಡ್ತೀನಿ ಅಂತ ಹೇಳ್ತಾರೆ. ಒಟ್ಟು 8-10 ಜನ ಇರೋ ಸಂಘ ಗಂಡ್ ಮಕ್ಳದ್ದು. ಅವರು ತಗೊಂಡು ಹೋಟ್ಲುಗಳು ಮಾಡ್ತಾ ಇದಾರೆ, ಅಂಗಡಿ ಮಾಡಿದ್ದಾರೆ ಕೆಲವರು, ತಗೊಂಡು ಬಿಸ್ನೆಸ್ ಮಾಡಾರೆ ಸರ್. ಜಾಸ್ತಿ ಇರೋದು ಕರೆಂಟಿನ ಕೆಲಸ ಮಾಡ್ತಾ ಇದಾರೆ, ಚೆನ್ನಾಗಿ ನಡೀತಾ ಇದೆ ಸರ್. ಈ ದುರ್ಗದಲ್ಲಿ ಗಂಡ್ ಮಕ್ಳು ಸಂಘನೂ ಏನ್ ಕೆಟ್ಟಿಲ್ಲ ಸರ್, ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಇನ್ನೊಂದು ಹೇಳ್ಬೇಕು, ಈಗ ಧರ್ಮಸ್ಥಳ ಸಂಘ ಅಂತಾರಲ್ಲ ಸರ್, ಇದು ಟ್ರಸ್ಟ್, ಧರ್ಮಸ್ಥಳ BC ಟ್ರಸ್ಟ್. ಟ್ರಸ್ಟ್ ಬೇರೆ, ಧರ್ಮಸ್ಥಳ ಬೇರೆ. ಧರ್ಮಸ್ಥಳ ಏನೇನು ಉಪಯೋಗ ಮಾಡ್ತಾ ಇತ್ತು ಅಂತಂದ್ರೆ ಸರ್, ಈಗ ಒಂದು ಜೀರ್ಣೋದ್ಧಾರ ಅಂದ್ರೆ ದೇವಸ್ಥಾನ ಅರ್ಧಂಬರ್ಧ ಕಟ್ಟಿರ್ತಾರೆ, ಆ ದೇವಸ್ಥಾನಕ್ಕೆ ಒಂದು ಅವ್ರೊಂದು ಟ್ರಸ್ಟ್ ಇರುತ್ತೆ, ದೇವಸ್ಥಾನ ಟ್ರಸ್ಟ್ ಇರುತ್ತೆ. ಅವರು ಹೋಗಿ ಒಂದು ಮನವಿ ಕೊಟ್ಟು ಬಂದ್ರೆ ಅವರಿಗೆ ಸುಮಾರು 50-3 ಲಕ್ಷ ರೂಪಾಯಿ ತನಕ ಅವ್ರಿಗೆ ಅನುದಾನ ಕೊಡ್ತಾರೆ. ಅಂದ್ರೆ ಫ್ರೀಯಾಗಿ ಕೊಡೋದು ಸರ್, ಅದು ರಿಟರ್ನ್ ಕಟ್ಟಂಗಿಲ್ಲ ಅವರಿಗೆ ಅಂತದೇ. ಈಗ ನನಗೆ ಜೋಗಿಮಟ್ಟಿಯಲ್ಲಿ ಮುಕ್ತಿಧಾಮ ಇದೆ ನೋಡಿ ಸರ್, ಲಾಸ್ಟ್ ಅಲ್ಲಿ 2.5 ಲಕ್ಷ ರೂಪಾಯಿ ಅವರಿಗೆ ಸ್ಯಾಂಕ್ಷನ್ ಆಯ್ತು. ಆ ಮುಕ್ತಿಧಾಮ ಶಿವನ್ ಮುಕ್ತಿಧಾಮ ಇದೆ ಜೋಗಿಮಟ್ಟಿ ರೋಡ್ ಅಲ್ಲಿ, ಅಲ್ಲಿ ಅವರಿಗೆ 2.5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಯ್ತು ಸರ್. ಅದು ಕೊಡ್ತಾರೆ ಫ್ರೀಯಾಗಿ. ಮತ್ತೆ ಯಾವುದೇ ಅರ್ಧ ಅರ್ಧ ಜೀರ್ಣೋದ್ಧಾರ ಆಗದಿರಂತ ದೇವಸ್ಥಾನಗಳಿಗಾಗಿಲ್ಲ, ಅವನ ದೇವಸ್ಥಾನ ಉದ್ಧಾರ ಮಾಡೋದಕ್ಕೆ ಅದು ಕೊಡ್ತಾರೆ. ಅದು ಧರ್ಮಸ್ಥಳದಿಂದ ಕೊಡೋದು ಸರ್, ಸಂಘ ಸಂಸ್ಥೆ ಅಲ್ಲ, ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮತ್ತೆ ಅವ್ರಿಗೆ ಕೊಡೋದು ಸುಜ್ಞಾನ ನಿಧಿನು ಅವರೇ ಕೊಡೋದು ಧರ್ಮಸ್ಥಳದಿಂದ. ಮತ್ತೆ ಇನ್ನೊಂದೇನೆ ಸರ್, ವಾತ್ಸಲ್ಯ ಅಂತೇಳಿ ಒಂದು ಏರಿಯಾದಲ್ಲಿ ಇಬ್ರು ಮೂವರಿಗೆ ಅವರಿಗೆ ಮಕ್ಕಳು ಏನೇ ಇಲ್ಲ, ಒಬ್ಬಂಟಿಯಾಗಿರ್ತಾರೆ, ಅಜ್ಜ ಆಯ್ತು ಅಜ್ಜಿ ಆಯ್ತು, ಅವ್ರಿಗೆ ದುಡ್ಕೊಂಡು ತಿನ್ನಕ್ಕಾಗಲ್ಲ, ಅವರಿಗೆ ಮಾಸಾಶನ ಅಂತೇಳಿ ಗುರುತಿಸಿ ಅವ್ರನ್ನ ಕರ್ಕೊಂಡೋಗಿ ತಿಂಗಳ 1,000 ರೂಪಾಯಿ ಅವರಿಗೆ ಮಾಸಾಶನ ಕೊಡ್ತಾರೆ ಸರ್. ಅದು ಸಂಘದ ದುಡ್ಡಲ್ಲ, ಅದು ಧರ್ಮಸ್ಥಳದಿಂದ ಕೊಡೋ ದುಡ್ಡು. ಆಮೇಲೆ ಮತ್ತೆ ಸರ್, ಈಗ ಇನ್ನೊಂದು ಹೋದ ವಾರದಲ್ಲಿ ಮಧ್ಯವರ್ಜನ ಶಿಬಿರ ಅಂತ ಆಯ್ತು ಸರ್, ಅಂಬೇಡ್ಕರ್ ಕಲ್ಯಾಣ ಮಂಟಪದಲ್ಲಿ ಬುದ್ಧನಗರದಲ್ಲಿ. ಸುಮಾರು 80-85 ಜನ ಕುಡುಕರನ್ನ ಕುಡ್ತಾ ಬಿಡಿಸೋದು ಸರ್. 1895 ಶಿಬಿರ ಅದು. 80-85 ಜನ ಅಡ್ಮಿಟ್ ಮಾಡಿದ್ರು, ಅವರೇ ಗಂಡತಿ ಅವರಪ್ಪ ಅಮ್ಮ ತಗೊಂಬಂದು ಕುಡ್ತಾ ಬಿಡಿಸೋದಕ್ಕಂತ ಅಡ್ಮಿಟ್ ಮಾಡಿದ್ರು. ಅದರಲ್ಲಿ 8-10 ಜನ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದು ಆಯ್ತು. 75 ಜನ ನಾವು ಅಲ್ಲಿ ಉಳಿಸ್ಕೊಂಡ್ವಿ. 8 ದಿವಸ ಅವರಿಗೆ ಬೆಳಿಗ್ಗೆ ಕಷಾಯದಿಂದ ಹಿಡಿದು ಅವರಿಗೆ ಊಟದಿಂದ ಹಿಡಿದು ತಿಂಡಿ ಊಟ ಮಧ್ಯಾಹ್ನ ಊಟ ನೈಟ್ ಊಟ ಪ್ರತಿಯೊಂದು ಅವರಿಗೆ ಕೊಟ್ಟು 8 ದಿವಸ ಅವ್ರನ್ನ ಹೊರಕ್ ಬಿಡ್ದಂಗೆ ನಾವಲ್ಲಿ ಅವ್ರನ್ನ ಶಿಬಿರದಲ್ಲಿ ಇಟ್ಕೊಂಡಿದ್ವಿ ಸರ್. ಇವತ್ತು ಅವ್ರನ್ನ ಹೊರಕ್ ಕೊಡುವಾಗ ಅವ್ರು ನೋಡ್ಬೇಕಾಗಿತ್ತು, ಅವ್ರನ್ನ ಕೈಂತಿ ಮಕ್ಳು ಕರೆಸಿ ಒಳ್ಳೆ ಮದ್ಲಿಂಗಪ್ಪ ಮದ್ಲಿಂಗಿತ್ತಿ ತರ ಅವ್ರನ್ನ ರೆಡಿ ಮಾಡಿ ಅವ್ರನ್ನ ಕಳಿಸಿದ್ವಿ ಸರ್. ಈಗ 75 ಕುಟುಂಬ ಪಾನಮುಕ್ತ ಆಗಿ ಈಗ ಸುಮಾರು 21 ದಿವಸ ಆಯ್ತು ಸರ್, 3 ವಾರ ಆಯ್ತು. ಇದುವರೆಗೂ ಇನ್ನು ಅವ್ರು ಯಾರು ಡ್ರಿಂಕ್ಸ್ ಮಾಡಿಲ್ಲ, ಪಾನಮುಕ್ತರಾಗಿದ್ದಾರೆ. ಅವ್ರನ್ನ ನಾವು ಮೊನ್ನೆ ಪೂಜರ್ ಬಂದ್ರು ಒಳದ್ಕೆರೆಗೆ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಪೂಜರ್ನ ತೋರ್ಸೋದಕ್ಕಂತ. ಅವ್ರು ಇವಾಗ ನೆನ್ಸ್ಕೊಂತಾರೆ, ಅವ್ರು ಏನು ಸರ್ 1,000 ರೂಪಾಯಿ ಅಷ್ಟೇ ಅವ್ರ ಹತ್ರ ಕಟ್ಟಿಸ್ಕೊಂಡಿದ್ದು. ಒಬ್ಬ ಮೆಂಬರಿಗೆ ಅಲ್ಲಿ ನಾವು ಅವ್ರನ್ನ ಕಾಪಾಡಬೇಕು ಅಂದ್ರೆ 5,000 ರೂಪಾಯಿ ಅಮೌಂಟ್ ಬೇಕು. ಆ ಮೆಂಬರ್ ಕಡೆಯಿಂದ ನಾವು 1,000 ರೂಪಾಯಿ ಕಟ್ಟಿಸ್ಕೊಂಡಿದ್ವಿ. ಆ ಮೆಂಬರಿಗೆ ನಾವು 8 ದಿವಸ ಅವರಿಗೆ ಡೈಲಿ ಊಟ ಬೆಳಗಿಂದ ಸಂಜೆ 3 ಊಟನು ಕಷಾಯನು ಕೊಟ್ಟು ಅವ್ರನ್ನ ಈಗ 75 ಕುಟುಂಬನ ಪಾನಮುಕ್ತ ಕುಟುಂಬವಾಗಿ ಮಾಡಿದ್ವಿ ಸರ್. ಅದು ಒಂದು ನಮಗೆ ತುಂಬಾ ಸಂತೋಷ ಇದೆ. ಕೊನೆಯದಾಗಿ ನಮ್ಮ ಈ ಶ್ರೀ ಶಕ್ತಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಹೆಣ್ಮಕ್ಳಿಗೆ ಹೇಳೋದೇನು, ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಿ, ನಿಮಗೆ ಒಳ್ಳೆ ಅನುಕೂಲ ಇದೆ, ನೀವು ತಿಳ್ಕೊಬೇಕು. ಇನ್ನ ಸ್ವಲ್ಪ ಜನ ತಿಳ್ಕೊಂಡಿಲ್ಲ, ಸುಮ್ನೆ ಸಾಲ ತಗೊಳೋದು ಕಟ್ಟದಂತ. ತುಂಬಾ ಉಪಯೋಗ ಇದೆ ಸರ್ ಧರ್ಮಸ್ಥಳ ಸಂಘದಲ್ಲಿ. ಹೆಲ್ತ್ ಇನ್ಶೂರೆನ್ಸ್ ಇದೆ, ಸುಜ್ಞಾನ ನಿಧಿ ಇದೆ, ವಾತ್ಸಲ್ಯ ಅಂದ್ರೆ ಈಗ ಮಾಸಾಶನ ಕೊಡ್ತಾ ಇದೀವಿ ಅವರಿಗೆಲ್ಲ, ಮತ್ತೆ ಹೋಗಿ ವಾತ್ಸಲ್ಯ ಕಿಟ್ ಕೊಟ್ಟು ಬಂದಿದ್ವಿ ಮೊನ್ನೆ ಅವರಿಗೆ, ಅದಿದೆ. ಮತ್ತೆ ಪ್ರತಿಯೊಂದು ಅವರಿಗೆ ಉಳಿತಾಯ ಮಾಡ್ತಾ ಇದೀವಿ ಉಳಿತಾಯ. ಈಗ ಒಬ್ಬೊಬ್ರು ಉಳಿತಾಯ 10,000 ರೂಪಾಯಿ ಉಳಿತಾಯ ಆಗಿದೆ ಸರ್. ನನ್ನ ಮನೇಲಿ 10 ರೂಪಾಯಿ ಎತ್ತಿರ್ತೀನಿ ಅಂದ್ರೆ ಇಷ್ಟಕ್ಕೆ ನಂದು 10,000 ರೂಪಾಯಿ ಎತ್ತಿರ್ತೇನೆ ಸರ್. ಅದು ನಾಳೆ ಈಗ 10 ರೂಪಾಯಿ ತಂದ್ರೆ ಅಯ್ಯೋ ನೋಡಂತ ತಗೊಂತಂದ್ರೆ ಮತ್ತೆ ಏನಕ್ಕನ ಖರ್ಚು ಮಾಡ್ತಿದ್ವಿ. ಈಗ ಅಂದ್ರೆ ಉಳಿತಾಯ ಇದೆ. ಪ್ರತಿಯೊಂದು ಅನುಕೂಲ ಇದೆ ಸರ್ ಧರ್ಮಸ್ಥಳ ಸಂಘದಲ್ಲಿ. ಬೇರೆ ಫೈನಾನ್ಸ್ ಅಲ್ಲಿ ಸರ್ 26-27% ಇದೆ ಸರ್, ನಮ್ಮ ಧರ್ಮಸ್ಥಳ ಸಂಘದಲ್ಲಿ 14% ಸರ್. ಯಾರೇ ಬಂದು ತೋರಿಸಿದ್ರು ನಾವು ಲೆಕ್ಕ ಕೊಡ್ತೀವಿ, 14% ಇರೋದು ಸರ್. ತುಂಬಾ ಅಂದ್ರೆ ತುಂಬಾ ಕಡಿಮೆ ಬಡ್ಡಿ ಇರೋದು. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಧರ್ಮಸ್ಥಳ ಸಂಘ ಬಿಡಬೇಡಿ ಅಂತ ನಾನು ಕೇಳ್ತೀನಿ ಸರ್. ಇನ್ನೊಂದು ಸರ್, ಹೆಣ್ಮಕ್ಳು ಪ್ರತಿಯೊಂದು ಗಂಡ್ಮಕ್ಳು ಕೇಳಬೇಕಾಗಿತ್ತು, ದುಡ್ಡು ಕೊಡಿ ದುಡ್ಡು ಕೊಡಿ, ಈಗ ಅದಕ್ಕೆ ದುಡ್ಡು ಕೊಡಿ ಅಂತ. ಇವತ್ತು ಹೆಣ್ಮಕ್ಳನ್ನೇ ಗಂಡ್ಮಕ್ಳಿಗೆ ಕೊಡಂಗಾಗಿದ್ದಾರೆ. ಈಗ 3-3 ಲಕ್ಷ ಗಂಡ್ಮಕ್ ಗಂಡನ್ಗೆ ಹೋಗಿ ನೀನ್ 4 ಲಕ್ಷ ಲೋನ್ ಎಲ್ಲಾದ್ರೂ ತಗೊಂಬಂದ್ರೆ ತಾಣೋದಿಲ್ಲ. ಅದೇ ಹೆಣ್ಮಕ್ಳು ಬಂದು ಸಂಘದಲ್ಲಿ ಸೇರ್ಕೊಂಡ್ರೆ 4 ಲಕ್ಷ. ಈಗ ಅವರು ಗಂಡಿಗೆ ದುಡ್ಡು ಕೊಡೋಷ್ಟು ಹೆಣ್ಮಕ್ಳು ಬೆಳೆದಿದ್ದಾರೆ. ಆ ಸಂಘ ಸಂಸ್ಥೆಯಿಂದನೇ ಇದೆಲ್ಲ ಸಾಧ್ಯ ಆಗಿರೋದು ಸರ್. ಮೇಡಮ್, ಈ ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಕಾರ್ಯಚಟುವಟಿಕೆಗಳ ಬಗ್ಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ನಮ್ಮ ಮಹಿಳೆಯರಿಗೆ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್ ನಂಬರ್ ಹೇಳ್ತೀನಿ ಸರ್, ಆ ನಂಬರ್ಗೆ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ನಾವು ಸಂಘ ಸೇರ್ತೀವಿ ನಮಗೂ ಅನುಕೂಲ ಇದೆ ನಾವು ಮಾಡ್ತೀವಿ ಅಂತಂದ್ರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಹೇಳಿ ಮೇಡಮ್. 9743539911. ರೈತ ಬಂದವರೇ, ಇದು ಪಿ ಸುಚಿತ್ರಾ ಮೇಡಮ್ ಅವರ ಮೊಬೈಲ್ ಸಂಖ್ಯೆ, ನಾನು ಮತ್ತೊಮ್ಮೆ ಹೇಳ್ತೇನೆ, 9743839991. ಬಹಳ ಸಂತೋಷ ಮೇಡಮ್, ಇಲ್ಲಿವರೆಗೂ ಬಂದ್ಬಿಟ್ಟು ಈ ಶ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ವಿಷಯನ ತಿಳಿಸ್ಕೊಟ್ರಿ. ಎಲ್ಲ ವಿಷಯಗಳು ನಮ್ಮ ಮಹಿಳೆಯರಿಗೆ ತಲುಪಿ ಅವರು ಸಾಕಷ್ಟು ಇದರಿಂದ ಮಾಹಿತಿ ತಿಳ್ಕೊಂಡು ಹೆಚ್ಚಿನ ಅನುಕೂಲಗಳು ಪಡ್ಕೊಂಡ್ಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಗೂ ಕರೆದ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಮತ್ತೆ ಎಲ್ಲ ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ಧನ್ಯವಾದಗಳು ಸರ್. ಇದುವರೆಗೂ ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಚಿತ್ರದುರ್ಗದ ಶ್ರೀಮತಿ ಸುಚಿತ್ರ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ಒಂದು ಜನಪದ ಗೀತೆಯನ್ನ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ. Thank you.